ಕೃಷಿ ಯಾವ ರೀತಿ ಲಾಭವಾಗಿ ಅವರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ನಮಸ್ಕಾರ ಸುರೇಶ್ ಅವರು. ನಮಸ್ಕಾರ ಸರ್. ಹೇಳಿ, ಮೊದಲೇದಾಗಿ ತಾವು ಕೃಷಿ ಮಾಡ್ಲಿಕ್ಕೆ ಹತ್ತಿ ಎಷ್ಟು ವರ್ಷ ಆಯ್ತು ರೀ? 24 25 ವರ್ಷ ಆಯ್ತು ಸರ್. 25 ವರ್ಷ ಆಯ್ತು. ಏನು ಓದ್ಕೊಂಡಿರಿ ತಾವು? SSLC ಮುಗಿದ ಸರ್. ನೀವು ಮುಂದೆ ಆಗ್ಲಿಲ್ವ ತಮಗೆ ಓದ್ಲಿಕ್ಕೆ? ITI ಮಾಡ್ಬೇಕಂತ ಇತ್ತು ಸರ್. ಅವಾಗಿನ ಕಾಲಕ್ಕೆ 3,000 ಫೀಸ್ ಸರ್. 3,000 ಫೀಸ್ ಕಟ್ಟೋದಾಗಲಾರ್ದ ಬಿಟ್ಟಿವಿ ನೋಡಿ ಸರ್. ಸೊ ಫೀಸ್ ಕಟ್ಟೋದಾಗಲದಕ್ಕೆ ಶಿಕ್ಷಣವನ್ನ ಮೊಟಕಗೊಳಿಸಿರ್ತಾವು. ಹೇಗೆ ಮತ್ತೆ ಮೊಟಕಗೊಳಿಸಿ ಕೃಷಿ ಮೊದಲಿಂದ ನಿಮ್ಮ ಮನೆತನ ಉದ್ಯೋಗ ಕೃಷಿ? ನಮ್ಮ ತಂದೆಯವ್ರಲ್ಲಿದ್ದ ಒಕ್ಕಲ್ತನ ಸರ್. ನಮ್ದು ಈಗ ಭೂಮಿ ಎಷ್ಟಿದೆ, ಏನೇನು ಬೆಳೆಗಳಿದಾವೆ ಸರ್? ನಮ್ಮ ತಂದೆಯವ್ರಿಗೆ 30 acres ಸರ್. ಇವಾಗ ಹತ್ತಿ ಇದೆ, ಒಂದು 12 acres, ತೊಗರಿ ಇದೆ, ಜೋಳ ಇದೆ, ಮೆಣಸಿನ್ಕಾಯಿ ಇದೆ, ಈಗ ಪೇರ್ಲ ಇದೆ, ನೀಲ್ದಣ್ಣ ಇದೆ, ನುಗ್ಗೆ ಬಾರ್ಡರ್ ನುಗ್ಗೆ ಇದೆ, ಒಂದಿಷ್ಟು ತೆಂಗು ಇದೆ. ಎಲ್ಲಾ ಬೆಳೆಗಳಿದಾವೆ? ಎಲ್ಲ ಬೆಳೆಗಳಿದಾವೆ. ಒಂದಿಷ್ಟು ದನಗಳಿದಾವೆ. ಈಗ ಈಗ 30 acres ನೀರಾವರಿ ಮಾಡ್ಕೊಂಡಿರಿ? ಹಾ, 30 acres ನೀರಾವರಿ. ಹೇಗೆ ನೀರಿನ ಅನುಕೂಲತೆಗಳನ್ನು ಮಾಡ್ಕೊಂಡಿರಿ? ನದಿಲಿದ್ದ ಏತ ನೀರಾವರಿ ಮಾಡ್ಕೊಂಡಿವ್ರಿ. ಸುಮಾರು 6 kilometers ಕೃಷ್ಣಾ ನದಿಯಿಂದ ಸುಮಾರು 6 kilometers ಪೈಪ್ ಲೈನ್ ಮುಖಾಂತರ. 6 kilometers ಪೈಪ್ ಲೈನ್ ಮುಖಾಂತರ ನೀರನ್ನ ತಂದು ನೀರಾವರಿ 30 acres ಮಾಡ್ಕೊಂಡಿರಿ? 30 acres ಮಾಡ್ಕೊಂಡು. ಎಷ್ಟು ವರ್ಷ ಆಯ್ತು ನೀರಾವರಿ ಮಾಡಿ? 3 ವರ್ಷ ಆಯ್ತು ಸರ್. ಇದು 4 ವರ್ಷ ಈಗ. ಮುಂಚೆ ಒಣಬೇಸಾಯಿತು? ಒಣಬೇಸಾಯಿತು ಸರ್. 2019 ಬರಗಾಲ ಏನು ಆಯ್ತಲ್ಲ ಸರ್, ಆ ವರ್ಷ ಲಾಸ್ ಆಯ್ತು. ಒಕ್ಕಲ್ತನದಾಗ ಇವತ್ತಿನವರೆಗೆ ಈ ಫಸ್ಟ್ 1998 2000 ಸ್ವಲ್ಪ ಲಾಸ್ ಆಗಿತ್ತು ಏಕ ಬೆಳೆ ಪದ್ಧತಿ ಬೆಳೆದಾಗ. ಅವಾಗ ನೋಡ್ಕೊಂಡು 3-4 ಬೆಳೆ ಮಾಡ್ಕೊಂತ ಬಂದಾಗ ಏನು ಲಾಸ್ ಬರಲಿಲ್ಲ. ಯಾವುದೋ ಒಂದು ಬೆಳೆ ಲಾಸ್ ಬಂದ್ರೂ ಒಂದು ಬೆಳೆ ಲಾಭ ಬರ್ತಿತ್ತು. ಇವಾಗ ಅದು ಮಾಡ್ಕೊಂತ 2019 ಬರಗಾಲ ಬಿತ್ತು. ಆ ವರ್ಷನೇ 1 rupee ಮಾಲ್ಕೊಂಡಿಲ್ಲ. ಆ ವರ್ಷನೇ ಒಕ್ಕಲ್ತನದಾಗ ಲಾಸ್ ಆಗಿತ್ತು. ನನ್ನ ಎಕ್ಸ್ಪೀರಿಯನ್ಸ್ ದಾಗ ಅದುವರೆಗೆ ಒಕ್ಕಲ್ತನದಾಗ ಲಾಸ್ ಅಂಬದೇ ಇಲ್ಲ. ಲಾಸ್ ಅಂಬದಿಲ್ಲ. 25 years 24 years 24-25 years ಫಸ್ಟ್ ಗೆ 1 ವರ್ಷ 2 ವರ್ಷ ಏಕ ಬೆಳೆ ಪದ್ಧತಿ ಮಾಡಿದಾಗ ಸ್ವಲ್ಪ ಲಾಭ ಕಮ್ಮಿ ಇತ್ತು. ಲಾಭ ಇದ್ದಿದ್ದಿಲ್ಲ ಅಂದ್ರೆ ಒಂದ್ ಬೆಳೆ ಬೆಳೆದ್ವಿ ಅಂದ್ರೆ ಅದ್ರಾಗೆ ಲಾಸ್ ಆತಿತ್ತು, ಏನ್ ಲಾಭ ಆತಿತ್ತು ಹೇಳಕ್ ಬರ್ತಿದ್ದಿಲ್ಲ. 3-4 ಬೆಳೆಗೆ ಯಾವಾಗ ಬಂದ್ವಿ ಅಲ್ಲಿದ್ದ ಲಾಸ್ ಅಂಬದಿಲ್ಲ. ಆಡು ಸಾಕಾಣಿಕೆ ಲಾಭ ಆಯ್ತು ತಮಗೆ? ಆಡು ಸಾಕಾಣಿಕೆ ಚಲೋ ಲಾಭನ ಬಹಳ ಲಾಭ ಇತ್ತು. ನಾವು ಏನಂತಂದ್ರೆ ನನ್ನ ವೈಯಕ್ತಿಕ ಅಂತಂದ್ರೆ ಸ್ವಲ್ಪ ಈ ಒಕ್ಕಲ್ತನದಲ್ಲಿ ಬಿಸಿ ಆಗಿಬಿಟ್ಟು ಮಾರಕ್ ಹೋಗೋಷ್ಟು ಟೈಮ್ ಇಲ್ದಾಗ ಅದನ್ನ ತೆಗಿಬೇಕಾಯ್ತು ಹೊರತಾಗಿ ಲಾಸ್ ಆಗಿ ತೆಗೆದಿಲ್ಲ. ಅದನ್ನ ಮ್ಯಾಕ್ಸಿಮಮ್ ಅಂದ್ರೆ 25 ಸ್ಟಾರ್ಟ್ ಮಾಡಿದ್ದೆ. 100-150 ಆಡು ಆಗಿದ್ವು ಒಂದೂವರೆ ವರ್ಷದಲ್ಲಿ. ಆಡುಗಳನ್ನ ಮರಿ ಮಾರ್ತಾ ಇದ್ದಾರೆ? ಮರಿ ಮಾರ್ತಾ, ಗಂಡು ಮರಿ ಮಾಡ್ತಾ ಇದ್ವಿ, ಹೆಣ್ಣು ಮರಿ ಇಟ್ಕೊಳ್ತಾ ಇದ್ರಿ. ಅಂದ್ರೆ ಈಗ ಆಡು ಸಾಕಾಣಿಕೆ ಮಾಡುವಂತವ್ರಿಗೆ ನಿಮ್ಮ ಸಂದೇಶ ಏನು? ಆಡು ಸಾಕಾಣಿಕೆ ಲಾಭ ಅಂತ ಹೇಳ್ತೀರಾ ಸರ್? ನಾನು ಆಡು ಕುರಿ ಮೇಕೆ ಏನಂತೀವಲ್ಲ, ನಾನು ಇಡೀ ಅನುಭವ ಪ್ರಕಾರ ಹೇಳ್ಬೇಕಂತಂದ್ರೆ ಈಗ ಆಡು ಕುರಿ ಇವ್ರೇನ್ ಸಾಕಾಣಿಕೆ ಮಾಡಿದಾರೆ, ಒಬ್ಬರನ್ನ 1 acre ಭೂಮಿ ಮಾರಿದವ್ರನ್ನ ತೋರಿಸ್ರಿ ಇಡೀ ರಾಯಚೂರು ಡಿಸ್ಟಿಕ್ದಾಗ. ನಾನು ಸರ್ವೆ ಪ್ರಕಾರ ನಾನು ಮಾಡಿದ ನನ್ನ ಅನುಭವದ ಪ್ರಕಾರ 1 acre ತಗೊಂಡಾರ ಹೊರತಾಗಿ 1 acre ಮಾರಿದವರು ಇವತ್ತು ಉಪವಾಸ ಇದ್ದಿನಂದವ್ರು ಇಲ್ಲ. ಹಾ, ಬಡವರಲ್ಲ ಅವರು, ಶ್ರೀಮಂತರ ಅವರೇ. ಹೌದು, ಯಾರು ಕೃಷಿಯೊಂದಿಗೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ, ದನ ಸಾಕಾಣಿಕೆ ಮಾಡಿದಾರ ಅವ್ರು ಲಾಸ್ನ ಇಲ್ಲ, ಬಹಳಷ್ಟು ಇಲ್ಲ. ಇಲ್ಲ, ಸಾಧ್ಯನೇ ಇರಂಗಿಲ್ಲ, ಲಾಸ್ ಇರಂಗೇ ಇಲ್ಲ. ಹೌದು, ಅವ್ರಿಗೆ ಯಾಕಂದ್ರೆ ಈಗ ATM ಕಾರ್ಡ್ ಇದ್ದಂಗ ಅದು. ಇವಾಗ ನಮ್ಗೆ ರೊಕ್ಕ ಬೇಕಾ? ಇವಾಗ ಹುಟ್ಟಿದ ಮರಿ ಹೋಗುತ್ತೆ 4,000-5,000. ಒಂದು 100 ಆಡಿದ್ವು ಅಂತ ತಿಳ್ಕರಿ, 100 ಆಡು ಆಗ್ಲಿ 100 ಕುರಿ ಆಗ್ಲಿ ಇದ್ವು ಅಂತ ತಿಳ್ಕರಿ, ಆಡಾದ್ರೆ 7 ಎರಡು ಮರಿ ಕೊಡುತ್ತೆ, ಕುರಿ ಆದ್ರೆ 6-11 ಒಂದ್ ಮರಿ ಕೊಡುತ್ತೆ. ಮತ್ತೆ ಅಂದಾಗ ಇದು ಆಡಾದ್ರೆ 3-4,000 ಮಾರುತ್ತೆ, ಅದು 4,000 5,000 ಮಾರುತ್ತೆ ಹುಟ್ಟಿದ ಮರಿ. ನಾ ಹೇಳ್ತಾ ಇರೋದು ಅದನ್ನ ಬೆಳೆಸಿದ್ರೆ ಅಂತ 10,000 ಹೋಗುತ್ತೆ. ಈಗ ನಿಮ್ದು ಮೊದಲು ಒಣಬೇಸಾಯ ಇತ್ತು. ಹೌದು, ಒಣಬೇಸಾಯ ಆದ್ಮೇಲೆ ಈಗ 2019 ನೀರಾವರಿಯನ್ನ ಮಾಡ್ಕೊಂಡ್ರಿ, 3 ನೀರಾವರಿ. ಹೇಗ ಅನಿಸ್ತದ ನೀರಾವರಿ ಮಾಡಿದ್ಮೇಲೆ ನಿಮಗೆ ಒಳ್ಳೇದಂತ ಅನಿಸ್ತದ? ನೀರಾವರಿ ಆದಾಯ ದ್ವಿಗುಣ ಆಗುತ್ತೆ. ದ್ವಿಗುಣ ಆಯ್ತು. ಇವಾಗ ನಾವು ಫಸ್ಟ್ ಒಕ್ಕಲ್ತನ ಮಾಡಕಲ್ಕ ಒಂದು ಹಬ್ಬಬ್ಬ ಅಂದ್ರೆ ಒಂದು 40,000-50,000 ಜೀವನ ಮಾಡ್ತಿದ್ವಿ. 50 lakh ಹತ್ತತ್ರ ಏನ್ ಹೇಳ್ತಾರಲ್ಲ ಕವಿತಾಳ್ ಮಿಶ್ರ ಅವ್ರು, 1 crore ಮಾಡ್ಬೇಕಂತ. ಕೋಟ್ಯಾಧೀಶರ ಆಗ್ಬೇಕಂತಾರಲ್ಲ, ಈ ವರ್ಷ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಮಾಡ್ತೀವಿ ಅಂಬದ್ ಐತಿ, ಖಾತ್ರಿ ಐತಿ. ಈ ಸದ್ಯ ತಮ್ದು ನೀರಾವರಿಯಲ್ಲಿ 30 acres ಕ್ಷೇತ್ರದಲ್ಲಿ ಏನೇನು ಬೆಳೆಗಳು? 30 acres ಈ ಹಾಗೂ ನಮ್ದು ಒಂದು 25 acres ನಮ್ ದೊಡ್ಡಪ್ಪ ಅವ್ರದ್ದು ನಾವೇ ಮಾಡ್ತಾ ಇದ್ವಿ, ಅವ್ರದ್ದು ಕಲ್ತು. ಇವಾಗ ಒಂದು 10 acres ಪೇರ್ಲ ಇದೆ, ಅಂದ್ರೆ 2 acres ಈ ವರ್ಷ ಹಚ್ಚಿದ್ವಿ, 8 acres ಮೊದಲು ಹಚ್ಚಿದ್ವಿ. ಒಂದು 620 ನೀಲ್ದಾಣ ಇದೆ ಅಂದ್ರೆ ಜಂಬುನಿಯಲ್ಲಿ, ಅದ್ರಾಗ ಒಂದು ಬಾರ್ಡರ್ಗೆ ನುಗ್ಗೆ ಮಾವು ತೆಂಗು ಈ ಎಲ್ಲಾ ತರದ ಗಿಡಗಳಿದಾವ. ಇನ್ನು ಹಲವಾರು ದಾಳಿಂಬೆ ಆಗ್ಬೋದು, ಪಪ್ಪಾಯ ಆಗ್ಬೋದು, ಮನೆ ಪೂರ್ತಿ ಹೂವಿನ ಈ ಮೆಡಿಸಿನ್ಸ್ ಅಂತವೆಲ್ಲ ಇದೆ. ಮತ್ತೆ ಈಗ ಮೆಣಸಿನಕಾಯಿ, ತೊಗರಿ? ಮೆಣಸಿನಕಾಯಿ 12 acres ಇದೆ, ತೊಗರಿ 9 acres ಇದೆ ಬೀಜ ಉತ್ಪಾದನೆ, 7 acres ಜೋಳ ಇದೆ, ಹತ್ತಿ 15 acres ಐತಿ. ತೊಗರಿ ಏನು ಬೀಜೋತ್ಪಾದನೆ? ಯಾವ ಬೀಜೋತ್ಪಾದನೆ? ಟಿ ಎಸ್ ಆರ್ 3 ಬೀಜೋತ್ಪಾದನೆ ಮಾಡಿ ಯೂನಿವರ್ಸಿಟಿ ಕೊಡ್ತೀವಿ. ಯೂನಿವರ್ಸಿಟಿ ಅವರಿಂದ ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ. ಬೀಜೋತ್ಪಾದನೆ ಹೇಗೆ ತೊಗರಿ ಬೀಜೋತ್ಪಾದನೆ ನಿಮಗೆ ಲಾಭ ಅನಿಸ್ತದೆ? ಲಾಭ ಬರುತ್ತೆ. ಈಗ ಹೊರಗಡೆ ಮಾರ್ಕೆಟ್ಗೆ ಈಗ ಒಯ್ದು ಕೊಡ್ಬೇಕಂಬದು ಹುಡ್ಕೊಂಡು ಹೋಗ್ಬೇಕಂಬದು ಅವಶ್ಯಕತೆ ಇರಂಗಿಲ್ಲ. ಈ ಡೈರೆಕ್ಟ್ ಅವ್ರಿಗೆ ಅಗ್ರಿಮೆಂಟ್ ಇರುತ್ತೆ. ಆ ಅಗ್ರಿಮೆಂಟ್ ಪ್ರಕಾರ ನಾವೆಲ್ಲ ಬೀಜ ಬೆಳೆಸಿ ಅವ್ರಿಗೆ ಒಯ್ದು ಕೊಟ್ರೆ ಅವ್ರು ನಮ್ಗೆ ಹೆಚ್ಚಿನ ರೇಟಿಗೆ ತಗೊಂಡು ಕೊಡ್ತಾರೆ. ಅಂದ್ರೆ ಮಾರುಕಟ್ಟೆಯಲ್ಲಿ ನೀವು ಕಮರ್ಷಿಯಲ್ ತೊಗರಿ ಬೆಳೆದಕ್ಕೂ ಬೀಜೋತ್ಪಾದನೆ ತೊಗರಿ ಬೆಳೆದಕ್ಕೂ ಲಾಭ ಇದೆ? ಲಾಭ ಇದೆ, ಲಾಭ ಇದೆ, ಜಾಸ್ತಿ ಲಾಭ, ಸ್ವಲ್ಪ ಲಾಭನ ಜಾಸ್ತಿ ಇರುತ್ತೆ. ಈಗ ಮೆಣಸಿನಕಾಯಿಗೆ ಬರೋಣ. ಮೆಣಸಿನಕಾಯಿ ಎಷ್ಟು ಎಕರೆ ಇದೆ ತಮ್ಮ? 12 ಎಕರೆ ಇದೆ. 12 ಎಕರೆ, ಅದರಲ್ಲಿ 3 ವೆರೈಟಿ ಇದೆ. ಏನು 3 ವೆರೈಟಿ ಯಾವ್ಯಾವ ಹಾಕಿ? ಬ್ಯಾಡಗಿ ವೆರೈಟಿ, ಇಂಡೋ ಅಮೆರಿಕನ್ 555 ಅಂತಾರೆ ಅದಕ್ಕೆ, ಅದೊಂದು. ಈ ಸೂಪರ್10 ದೇಸಿ ವೆರೈಟಿ. ಸೂಪರ್10 ಮೆಣಸಿನಕಾಯಿ ಅನುಭವ ಎಷ್ಟು ವರ್ಷ ಇರುತ್ತೆ ಸರ್? ಮೊದಲು ಒಂದ್ಸಲ ಮಾಡಿದ್ವಿ ಸರ್, ಈಗ ಒಂದು 3 ವರ್ಷದೊಳಗೆ, ಬಟ್ ಈ ವರ್ಷ ನನ್ನ ಫುಲ್ ಎಕ್ಸ್ಪೀರಿಯನ್ಸ್ ಅದ್ರದ್ದು ಐತೆ ಸರ್. ಈ ವರ್ಷ ಹೇಗೆ ಮೊದಲು ಮಾಡಿದಾಗ ಮೆಣಸಿನಕಾಯಿ ನಿಮಗೆ ಲಾಭ ಆತ? ಬಹಳಷ್ಟು ಜನ ಮೆಣಸಿನಕಾಯಿ ಮಾಡಿದಂತ ರೈತರು ಒಂದೊಂದು ವರ್ಷ ಕೈ ಸುಟ್ಕೋತಾರೆ, ಒಂದೊಂದು ವರ್ಷ ಬಂಪರ್ ಲಾಭ ಪಡ್ಕೋತಾರೆ. ಅದೇ ಸರ್, ಈಗ ಹೆಚ್ಚು ಹೆಚ್ಚು ಕೆಮಿಕಲ್ ಯೂಸ್ ಮಾಡೋದ್ರಲ್ಲಿದ್ದ ನನ್ನ ಅನುಭವದ ಪ್ರಕಾರ ಹೇಳ್ಬೇಕಂದ್ರೆ ಹೆಚ್ಚು ಹೆಚ್ಚು ಎಷ್ಟು ಕೆಮಿಕಲ್ ಯೂಸ್ ಮಾಡ್ತೀವಿ ಅಷ್ಟು ಲಾಸ್ನೇ. ಕಮ್ಮಿ ಕೆಮಿಕಲ್ ಯೂಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಬೇಕು ಕೆಮಿಕಲ್ ಇಲ್ಲ ಅಂತಲ್ಲ, ಅದ್ರ ಜೊತೆಯಲ್ಲಿ ನಮ್ದೇ ಆದಂತ ಕೆಲವೊಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಯೂಸ್ ಮಾಡ್ಕೊಂಡು ಹೋದ್ರೆ ಒಳ್ಳೆ ಲಾಭ ಇರುತ್ತೆ. ನಮ್ ತೋಟಕ್ ಬಂದು ನೋಡ್ಬೋದು ಮೆಣಸಿನಕಾಯಿ, ನಮ್ ಬಿದ್ದಾಪ್ಲ ಮೆಣಸಿನಕಾಯಿ ಈ ರೈಚೂರು ಡಿಸ್ಟಿಕ್ದಾಗ 10ನೇ ಸ್ಥಾನಕ್ಕೆ ಬಂದ್ರೆ ಟಾಪ್10 ಒಂದ್ ಇರ್ತದೆ. ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರೆ ಮೆಣಸಿನಕಾಯಿ ಇಳುವರಿ ಸಲ ನೀವು? ಒಂದ್ ಎಕರೆಗೆ ಎಷ್ಟು ಬರಬಹುದು? ಎಷ್ಟು ಕ್ವಿಂಟಲ್? ಈಗ 15 ಕ್ವಿಂಟಲ್ ಅಂತ ಸೆಟ್ ಐತೆ. ಇನ್ನೊಂದ್ ತಿಂಗಳ ಹೋದ್ರೆ ಪಕ್ಕ ಹೇಳ್ಬೋದು, ಯಾಕಂದ್ರೆ ಅದು ಅಪ್ ಟು ಫೆಬ್ರವರಿ ಮಾರ್ಚ್ ದಾಗ ಕಟಿಂಗ್ ಬರುತ್ತಲ್ಲ. ಈ ಸಲ ಮೆಣಸಿನಕಾಯಿ ಬಹಳಷ್ಟು ಜನ ರೈತರು ಇಲ್ಲ ಬ್ಲಾಕ್ ಥ್ರಿಪ್ಸ್ ಬಂದು ಬಹಳಷ್ಟು ಹಾನಿ ಆಯ್ತು ಅಂತ ಹೇಳ್ತಿದ್ದಾರೆ, ನೀವು ಹೇಗೆ ಬ್ಲಾಕ್ ಥ್ರಿಪ್ಸ್ ಬಂತ ನಿಮಗೆ? ನಮಗೂ ಬರ್ತದೆ ಸ್ವಲ್ಪ, ನಮ್ದೇ ಆದಂತ ಕೆಲವೊಂದು ಈಗ ವೇಸ್ಟ್ ಡಿಕಂಪೋಸರ್ ಮಣ್ಣು ಸ್ಪ್ರೇ ಮಾಡ್ತೀವಿ ಅವಾಗವಾಗ, ಅದು ಕಂಟ್ರೋಲ್ ಆಗುತ್ತೆ. ಈಗ ಬೇವೇರಿಯಾ ಬ್ಯಾಸಿಯನ ಒಟ್ಟಿಸಿಲಮ್ ಸಿಲಾನೆ ಅದು ಮಾಡ್ತಾ ಇರ್ತೀವಿ, ಅವಾಗ ಅದು ಮಾಡ್ತಾ ಇರ್ತೀವಿ. ಭೂಮಿಗೂ ಸ್ವಲ್ಪ ಈಗ ಆರ್ಗಾನಿಕ್ ಮ್ಯಾನ್ಯೂರ್ ಅಂದ್ರೆ ಇವಾಗ ಗೊಬ್ಬರ ಕೊಡಕ್ ಆಗಿಲ್ಲ ಅಂದ್ರೂ ಈಗ ಗೊಬ್ಬರ ಕೊಡಕ್ ಆಗಿಲ್ಲ ಅಂದ್ರೆ ಲಿಕ್ವಿಡೈಸೇಷನ್ ದಾಗ ಬಂದವ, ಈಗ ಸಮುದ್ರ ಪಾಚಿಗಳು ಅದು ಕೆಲವೊಂದು ಮೆಟೀರಿಯಲ್ ಗಳು ಬಂದವ ಅದನ್ನ ಯೂಸ್ ಮಾಡ್ತಿರ್ತೀವಿ. ಸ್ವಲ್ಪ ಒಂದು 50% ಸಾವಯವ, 50% ಕೆಮಿಕಲ್. ಈಗ ಹತ್ತಿ ಅನುಭವ ಎಷ್ಟು ವರ್ಷ ತಮಗೆ ಹತ್ತಿ ಬೇಸಾಯ? ಹತ್ತಿ ಅನುಭವ ಬಹಳ ವರ್ಷ ಆಯ್ತು. ಈ 44 ಹತ್ತಿಲಿದ್ದ ಮಾಡ್ತಾ ಇದ್ವಿ ನೋಡಿ, 44 ಹತ್ತಿಲಿದ್ದ ಈವರೆಗೆ ಜೈದಾರ್ನು ಮಾಡ್ತಾ ಇದ್ವಿ. ಅಷ್ಟು ಜ್ಞಾಪಕ ಶಕ್ತಿ ಕಮ್ಮಿ ಆಗೈತಿ, ಜೈದಾರ್ಲಿದ್ನು ಮಾಡಿವ್ರಿ ಮೊದಲ್ ಜೈದಾರ್ ಇತ್ತಲ್ಲ. ಹೇಗೆ ಬಿಟಿ ಹತ್ತಿಯಲ್ಲಿ ಎಷ್ಟು ಇಳುವರಿ ಪಡ್ಕೋತಾ ಇದ್ರಿ? ಒಣಬೇಸದಲ್ಲಿ ಎಷ್ಟು ತಕೋತಿದ್ರಿ? ಈ ನೀರಾವರಿಯಲ್ಲಿ ಎಷ್ಟು ಬರ್ತಾ ಇದೆ ಬಿಟಿ ಹತ್ತಿ ಇಳುವರಿ ತಮ್ದು? ಇವಾಗ ಸ್ವಲ್ಪ ಕಷ್ಟ ಆಗೈತ್ರಿ, ಈ ವರ್ಷ ಹೋದ ವರ್ಷ ಆಚೆ ವರ್ಷ ಈ ಪಿಂಕ್ ಬಲ್ರಮ್ ಬಂದ್ಮೇಲೆ 10-15 ಕ್ವಿಂಟಲ್ ಬಂದ್ಬಿಟ್ಟದ ನೀರಾವರಿ ಬೇಸಾಯದಲ್ಲಿ. ಮೊದಲು ಒಣ ಬೇಸಾಯದಲ್ಲಿನು ಬರ್ತಾ ಇತ್ತು 10-15, ಇವಾಗ ನೀರಾವರಿ ಇದ್ರೂ ಬರ್ತಾ ಇದೆ ಅಷ್ಟೇ. ಬರ್ತಾ ಇದ್ದೀರಾ? 1 ಅಥವಾ 2 ನೀರು ಸರ್ ಅಷ್ಟೇ, ಹಂಗಂದ್ರೆ ಸೋಯಿಂಗ್ ಟೈಮ್ನಾಗ 1 ನೀರು ಸರ್, ಇವಾಗ ಲಾಸ್ಟ್ ಟೈಮ್ನಾಗ 1 ಅಥವಾ 2 ನೀರು ಅಷ್ಟೇ, ಒಂದೇ ನೀರು ಸರ್. ಯಾಕಂದ್ರೆ ಈ ಪಿಂಕ್ ಬಲ್ರಮ್ ಅಟ್ಯಾಕ್ ಆಗ್ತಲ್ಲ, ಹಂಗಾಗಿ ಪಿಂಕ್ ಹುಳುಗ ಕಿರಿಕಿರಿ ಜಾಸ್ತಿ. ಈಗ ಪೇರ್ಲ ಬೇಸಾಯಕ್ಕೆ ಬರೋಣ. ಪೇರ್ಲ ಎಷ್ಟು ಎಕರೆ ಹಾಕೊಂಡಿದ್ರಿ ಸರ್? ಹೋದ ಸಲ ಫೆಬ್ರವರಿ 7 ಅಂದ್ರೆ 21 ಫೆಬ್ರವರಿ 7 21 8 ಎಕರೆ ಹಾಕಿದ್ವಿ, ಈ ಸಲ ಒಂದ್ 2-2.5 ಎಕರೆ ಹಾಕಿದ್ರು. ಒಂದು 10 ಎಕರೆ ಪೇರು ಇದೆ. ಪೇರು ಇದೆ. ಯಾಕೆ ಪೇರುಗ್ ಬಂದ್ರಿ? ಮತ್ತೆ ಸಾಕಷ್ಟು ಹಣ್ಣಿನ ಬೆಳೆಗಳಿದ್ದು ಪೇರುಗೆ ಬರ್ಬೇಕಂತ ಯಾಕೆ ತಮಗೆ ಇದಾಯ್ತು ಸರ್? ಪೇರು ಬರ್ಬೇಕಂದ್ರೆ ಇವೆಲ್ಲ ಹತ್ತಿ ಮೆಣಸಿನಕಾಯಿ ಇವೆಲ್ಲ ಪೆಸ್ಟ್ ಅದು ಜಾಸ್ತಿ ಅಲ್ಲ. ಈ ನಾವು ಭೂಮಿ ಹಾಳು ಮಾಡ್ಕೊಂಡು ಜೀವನ ಮಾಡೋದ್ರಾಗ ಅರ್ಥ ಇಲ್ಲ ಅಂತಂದು ಈ ತೋಟಗಾರಿಕೆಗೆ ಬಂದ್ರೆ ರೆಗ್ಯುಲರ್ ಇನ್ಕಮ್ ಇರ್ತದ ಅಂತ ಮಾಡಿದೆ ಸರ್. ತೋಟಗಾರಿಕೆಯಲ್ಲಿ ಇನ್ನೂ ಬೇರೆ ಬೆಳೆಗಳಿದಾವೆ ಸಾಕಷ್ಟು, ದಾಳಿಂಬೆ ಇದೆ, ಹಣ್ಣಿನ ಬೆಳೆಗಳು, ಮ್ಯಾಂಗೋ ಇದೆ, ಅದನ್ನ ಬಿಟ್ಟು ನೀವು ಪೇರುಗೆ ಯಾಕೆ ಬಂದ್ರೆ? ದಾಳಿಂಬೆ ಮಾಡ್ಬೇಕಂತಂದ್ರೆ ನಮ್ದು ಬದ್ದೆ ಬಗಲಾಗ ಗದ್ದೆಗಳೆಲ್ಲ ಇದಾವೆ, ಪೆಸ್ಟ್ ಜಾಸ್ತಿ, ಅದು ಪೆಸ್ಟ್ ದಾಳಿಂಬೆ ನಡೆಯಲ್ಲ. ಹಂಗಾಗಿ ನಾವು ಬ್ಲಾಕ್ ಸಾಯಿಲ್ ಈ ಕೆಂಪು ನೆಲ ಅಲ್ಲ, ಕಪ್ಪು ಭೂಮಿ, ಕಪ್ಪು ಭೂಮಿಯಲ್ಲಿ ಪೇರ್ಲ ಆದ್ರೆ ಚಲೋ ಬರ್ತದ ಅಂತಂದು ಪೇರ್ಲ ಮಾಡಿ, ಪೇರ್ಲ ನೀಲ್ದಣ್ಣು ಈ ಟೈಪ್. ಪೇರ್ಲ ಹೇಗೆ ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ರಿ? ತೈವಾನ್ ಪಿಂಕ್ ಹಾಕಿವ್ರಿ. ತೈವಾನ್ ಪಿಂಕ್ ಯಾಕೆ? ತೈವಾನ್ ಪಿಂಕ್ ಯಾರು ಸಲಹೆ ಕೊಟ್ರೆ ನಿಮಗೆ? ಇದೇ ಹಾಕಂತ ಹೇಳಿ ಸಾಕಷ್ಟು ತಳಿಗಳದಾವ ಅದರಲ್ಲಿ. ನಾವು ಅಲ್ಲೆಲ್ಲೆಲ್ಲಿ ತಿರುಗಾಡಿ ನಮ್ ಫ್ರೆಂಡ್ಸ್ ತೋಟಗಳು ಅವೆಲ್ಲ ನೋಡಿಬಿಟ್ಟು ಎಲ್ಲದಾಗ ಎಲ್ಲ ಬೆಸ್ಟ್ ಯಾವ್ದು ಕಾಣಿಸ್ತದ ನಮ್ಗೆ ತೈವಾನ್ ಪಿಂಕ್ ಕಾಣಿಸ್ತು, ತೈವಾನ್ ಪಿಂಕ್ ಹಾಕಿ. ಹೇಗೆ ತೈವಾನ್ ಪಿಂಕ್ ಡಿಮಾಂಡ್ ಇದೆಯಾ ಮಾರುಕಟ್ಟೆಯಲ್ಲಿ? ಮಾರುಕಟ್ಟೆಯಲ್ಲಿ ಚಲೋ ಡಿಮ್ಯಾಂಡ್ ಇದೆ. ಮೊನ್ನೆ ಮಳೆಗಾಲದಲ್ಲಿ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇತ್ತು, 18 ರೂಪಾಯಿ, 17-20 ರೂಪಾಯಿ ಒಳಗಿತ್ತು. ಇವಾಗ 23-24 ನಡೀತಾ ಇದೆ ಇವಾಗ ಪ್ರೆಸೆಂಟ್. ಹೇಗೆ ನಿಮ್ದು ಇಳುವರಿ ಅದು ಹೇಗೆ ಬರ್ತಾ ಇದೆ? ಒಂದು ಗಿಡಕ್ಕೆ ಈಗ ಎಷ್ಟು ವರ್ಷ ಹಚ್ಚಿ ನಾವು? ತಾವು ಹೋದ ವರ್ಷ ನನ್ಗೆ 8 ಎಕರೆಯಲ್ಲಿ 90 ಟನ್ ಬಂದೈತೆ. 8 ಎಕರೆಯಲ್ಲಿ 90 ಟನ್ ಅಂದ್ರೆ ಒಂದ್ ಎಕರೆಗೆ ರೌಂಡ್ ಅಬೌಟ್ ನಿಮಗೆ 11 ಟನ್. 11 ಟನ್ ಒಳ್ಳೆ ಇಳುವರಿ ಅದು. 9-10 ತಿಂಗಳದ ಕ್ರಾಪ್ ಸ್ಟಾರ್ಟ್ ಆಗೈತೆ. ಹಚ್ಚಿದ್ಮೇಲೆ 15-16 ತಿಂಗಳದಾಗ ಕಟಿಂಗ್ ಮಾಡಿವಿ. ಮತ್ತೆ ಇವಾಗ ಕಟಿಂಗ್ ಮಾಡಿದ 4 ಇಲ್ಲ 5 ತಿಂಗಳದಾಗ ಮತ್ತೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್ ಲಾಸ್ಟ್ಗೆ ಸ್ಟಾರ್ಟ್ ಆಗೈತೆ. ವರ್ಷದಾಗ ಅಂದ್ರೆ ನಾವು ಏನಂತಂದ್ರೆ ತಿನ್ನಿಂಗ್ ಏನ್ ಮಾಡ್ತಾ ಇರ್ತೀವಿ, ಪ್ರತಿ ಎರಡು ತಿಂಗಳಿಗೊಮ್ಮೆ ತಿನ್ನಿಂಗ್ ಮಾಡಿದ್ರೆ ಪ್ರತಿ ಎರಡು ತಿಂಗಳಿಗೊಮ್ಮೆ ನಮ್ ಬಂದ್ಕಾಂತ ಹೋಗುತ್ತೆ. ಹೇಗೆ ಈಗ ತಾವು ಪೇರುವನ್ನ ಎಷ್ಟು ಅಂತರ ಕೊಟ್ಟಿರಿ ಸಸಿಯಿಂದ ಸಸಿಗೆ, ಮತ್ತೆ ಸಸಿ ಎಲ್ಲಿಂದ ತರಿಸಿದ್ರಿ? ಹೇಗೆ ಸಸಿ ರಾಜಮಂಡ್ರಿಯಿಂದ ಒಂದು ನರ್ಸರಿ ಅಲ್ಲಿಂದ ತಗೊಂಡ್ವಿ. ಹೇಗೆ ಬಿತ್ತು ಸಸಿ ನಿಮಗೆ ಇಲ್ಲಿಗೆ? ಸಸಿ ಇಲ್ಲಿಗೆ ಬಂದು ಅವ್ರು 32 ರೂಪಾಯಿ ಕೊಟ್ರು ನಮ್ಗೆ. 32 ರೂಪಾಯಿ ಎಷ್ಟು ಅಂತರ ಇಟ್ಟು? 2 ಫೀಟ್ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 8 ಫೀಟ್. ಪೇರುದಲ್ಲಿ ಮೊದಲು ಏನು ಹತ್ತುವಾಗ ಏನಾದರೂ ಬೇರೆ ಬೆಳೆಗಳನ್ನ ಹಾಕಿದ್ರ ಅಥವಾ ಸಪರೇಟ್? ಚೆಂಡು ಹೂವು ಮಾಡಿದ್ವಿ, ಕಲಂಗಡಿ ಮಾಡಿದ್ವಿ ಒಂದ್ ಸ್ವಲ್ಪ, ಈ ನೆಡಬರ್ಕ್ ಮಧ್ಯದಲ್ಲಿ ಸ್ವಲ್ಪ ಶೇಂಗಾ ಬಿತ್ತಿದ್ವಿ. ಈಗೇನೆಲ್ಲ ಗಿಡಗಳು ಕುಡ್ಕೊಂಡಿದ್ದಾವೆ? ಹಾ, ಗಿಡಗಳು ಕುಡ್ಕೊಂಡಿದ್ದೇವೆ. ಈಗೇನ್ ಮಧ್ಯದಲ್ಲಿ ಏನಿಲ್ಲ. ಹೇಗೆ ವರ್ಷದಲ್ಲಿ ಎಷ್ಟು ಸಲ ಪ್ರೂನಿಂಗ್ ಮಾಡ್ತಿರ? 2 ತಿಂಗಳ ಒಂದ್ ಸಲ ಮೇಲೆ ಚೆಂಡೆ ಚುಡ್ತೀರಿ. ಚೆಂಡೆ ಚುಡ್ದಂಗೆಲ್ಲ ಫ್ಲವರ್ ಬರುತ್ತೆ, ಸೆಟ್ ಆಗುತ್ತೆ. ಮಾರುಕಟ್ಟೆ ವ್ಯವಸ್ಥೆ ಹೇಗೆ? ಮತ್ತೆ ಈಗ 80 ಟನ್ನು 70 ಟನ್ನು ಬಂದಾಗ ಮಾರ್ಕೆಟ್ ಮಾಡೋದು ಸಮಸ್ಯೆ ನಿಮಗೆ ಮಾಡ್ತಾ ಇದ್ರಿ ಪ್ಲಾನಿಂಗ್? ಸರ್, ನಮ್ಗೆ ಕೇರಳದವ್ರು ಒಂದ್ ಶಾಪ್ ಐತೆ, ಅವ್ರ ಗಾಡಿ ಕಳಿಸ್ತಾರ ಅಲ್ಲಿಂದ, ಅವ್ರಿಗೆ ಕಳಿಸ್ತೀವಿ. ಈಗ ಹೈದ್ರಾಬಾದ್ ಅವ್ರಿಗೆ ಒಂದ್ ಶಾಪ್ ಐತೆ, ಅವರು ಫೋನ್ ಮಾಡಿದ್ರೆ ಅವ್ರಿಗೆ ಬೇಡಿಕೆ ಇರ್ತದ, ಅವ್ರಿಗೆ ಗಾಡಿ ಕಳಿಸ್ತಾರ, ನಾವು ಲೋಡ್ ಮಾಡಿ ಪ್ಯಾಕ್ ಮಾಡಿ ಗ್ರೇಡ್ ಮಾಡಿ ಕಳಿಸ್ತೀವಿ. ಸ್ಥಳೀಯವಾಗಿ ರಾಯಚೂರ್ಗು ಕೊಡ್ತಾ ಇದ್ದೀವಿ, ರಾಯಚೂರ್ನು ಕೊಡ್ತೀವಿ. ಸ್ವಲ್ಪ ಇದ್ದಾಗ ರಾಯಚೂರು ಕೊಡ್ತೀವ್ರಿ, ಇಲ್ಲಾಂದ್ರೆ ಮಧ್ಯವರ್ತಿಗಳನ್ನು ಒಂದ್ ಸ್ವಲ್ಪ ಬರ್ತಾರ ನಮ್ ತೋಟಕ್ಕೆ, ಮಧ್ಯವರ್ತಿಗಳು ಬಂದ್ರು ಒಂದೊಂದ್ಸಲ ರೇಟ್ ಕೊಟ್ಟು ಹೋಯ್ತಾರೆ ಡಿಮ್ಯಾಂಡ್ ಇದ್ದಾಗ. ಎವರೇಜ್ ಆಗಿ ಹೇಗೆ ರೇಟ್ ಸಿಗ್ತಾ ಇದೆ ತಮಗೆ ಪೇರುದ್ದು? ಎವರೇಜ್ ಆಗಿ 20 ರೂಪಾಯಿ ಸಿಗುತ್ತಾರೆ. 20 ರೂಪಾಯಿ ಕೆಜಿಗೆ? ಕೆಜಿಗೆ. ಕೆಲವೊಂದು ಏನಾದ್ರೂ ನಿಮಗೆ ಮಾರಾಟ ಆಗ್ಲಾರ್ದೇ ಇರೋದು, ಮೊನ್ನೆ ಕೋವಿಡ್ ನಲ್ಲಿ ಎಲ್ಲ ಸಮಸ್ಯೆಗಳಾಯ್ತು, ಅವಾಗೆಲ್ಲ ಇದಾಯ್ತಾ? ಸರ್, ಕೋವಿಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ಸಿಕ್ಕಿಲ್ಲ ನೀವು? ನಾವು ಸಿಕ್ಕಿಲ್ಲ, ಕೋವಿಡ್ ಆದ್ಮೇಲೆ ಮಾಡಿದ್ದು. ಯಾಕಂದ್ರೆ 2021 ಕೋವಿಡ್ ಎಲ್ಲ ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಮಾಡ್ಬೇಕಂತಿತ್ತು, ಕೋವಿಡ್ ಬಂದು ಆ ವರ್ಷ ಮುಟುಕೊಳಿತ ಅಷ್ಟೇ. ಈಗ ಪೇರು ಬಹಳಷ್ಟು ಜನ ಹೇಳುದು ರೈತರು ಮೇಂಟೆನೆನ್ಸ್ ಬಹಳ ಕಡಿಮೆ ಸರ್ ಅಂತ ಹೇಳ್ತಿರ್ತಾರೆ. ಮೇಂಟೆನೆನ್ಸ್ ಏನ್ ಜಾಸ್ತಿ, ಸ್ವಲ್ಪ ನೀರು ಸ್ವಲ್ಪ, ಅದಕ್ಕೆ ಏನಂದ್ರೆ ನಿಮ್ಟೋಡ್ ಬರುತ್ತೆ, ಅದಕ್ಕೆ ಪ್ಯಾಸ್ಲೆ ಮೆಸೇಜ್ ಅದು ಕೊಟ್ಕೊಂಡ್ರೆ. ಈ ಬ್ಯಾಸಿಗೆ ನಾವ್ ಏನ್ ಮಾಡ್ಬೇಕಂದ್ರೆ, ನಂದೇ ಆದ ಒಂದು ಅನುಭವ ಹೇಳ್ಬೇಕಂತಂದ್ರೆ, ಗೊಬ್ಬರ ಕೊಡ್ತೀವಿ, ಎಂಡೆ ಗೊಬ್ಬರ, ಹಂಗೆ ಕೊಡ್ಬಾರ್ದು ಅಂತ ಹೇಳ್ತೀವಿ ನಾವು. ಒಂದಲ್ಲಿ ನೆಳಲ್ಲಿ ಹಾಕಿ ಈ ಬ್ಯಾಕ್ಟೀರಿಯಾಸ್ ನ ಆಡ್ ಮಾಡ್ಬೇಕು, ಅದಕ್ಕೆ ಆಡ್ ಮಾಡಿ ಕೊಟ್ರೆ ಗಿಡಕ್ಕೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಬರುತ್ತೆ. ಅಂದ್ರೆ ಏನೇ ರೋಗ ಬಂದ್ರು ತಡಕ ಕೆಪಾಸಿಟಿ ಬರುತ್ತೆ. ಏನು ಹೆಂಡೆ ಗೊಬ್ಬರಕ್ಕೆ ನೀವು ಏನು ಆಡ್ ಮಾಡ್ತಿರೋದಕ್ಕೆ? ಅದೇ ನಾವ್ ಹೇಳ್ತೀವಲ್ಲ, ವೇಸ್ಟ್ ಡಿಕಾಂಪೋಸರ್, ಗೋಕುರ್ಬಾಮೃತ, ಫರ್ಟಿಲಿಟಿ ಜಾಸ್ತಿ ಮಾಡ್ತಿರೋದು. ಫರ್ಟಿಲಿಟಿ ಜಾಸ್ತಿ ಮಾಡ್ತೀವಿ, ಅದಕ್ಕೆ ಮತ್ತೆ ಪ್ಯಾಸ್ಲೆ ಮೆಸೇಜ್ ಈ ವರ್ಷ ಬೇರೆ ಬೇರೆ ಬೇಸಾಯ ಮಾಡ್ಬೇಕಂತ ಐತೆ. ರೈಜೋಬೆಮ್, ಟ್ರೈಕೋಡರ್ಮ, ಸುಡೋಮನಪಾಸ್ ಎಲ್ಲಾದ್ರೂ ಮಿಕ್ಸ್ ಮಾಡಿ ನೆರಳಲ್ಲಿ ಹಾಕಿ ಸ್ಟೋರ್ ಮಾಡಿ, ಒಂದ್ ತಿಂಗಳ 2 ತಿಂಗಳ ಸ್ಟೋರ್ ಮಾಡಿ, ಒಂದ್ 2 ತಿಂಗಳ ಅಲ್ಲಿ ಡೆವಲಪ್ ಮಾಡಿ ಅದನ್ನ ಜೂನ್ ತಿಂಗಳಲ್ಲಿ ನಾವು ಹೊಲಕ್ಕೆ ಹಾಕ್ತೀವಿ. ಎಷ್ಟು ಹಾಕ್ತಿರೋ ಗಿಡಕ್ಕೆಲ್ಲ? ಒಂದು 6 ಕೆಜಿ 5 ಕೆಜಿ ಅಷ್ಟು ಹಾಕಿದ್ರೆ ಸಾಕು. ಮತ್ತೆ ಜೊತೆಗೆ ಕಾಂಪೋಸ್ಟ್ ಅಲ್ಲದೆ ಪೇರು ಗಿಡಗಳಿಗೆ ಮತ್ತೆ ರಾಸಾಯನಿಕ ಗೊಬ್ಬರ ಎಷ್ಟು ಕೊಡ್ತೀರಿ? ಹಾ, ಕೊಡ್ತಾರೆ ವರ್ಷಕ್ಕ ಒಂದಿಲ್ತು 2 ಸಲ DAP ಕೊಡ್ತಾರೆ, ಒಂದ್ 200 ಗ್ರಾಮ್ ಗಿಡಕ್ಕೆ. DAP, ಪೊಟಾಷ್, ಜಿಂಕ್, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಇಷ್ಟು ಕೊಡ್ತಾ ಇರ್ತೀವಿ. ನೀರು ನಿರ್ವಹಣೆ ಹೇಗೆ ಪೇರುನಲ್ಲಿ? ಯಾಕಂದ್ರೆ ನೀವು ಹೇಳೋದು ಡೈಲಿ ಡೈಲಿ ಒಂದ್ ತಾಸು ಬಿಡ್ತೀವ್ರಿ, ಕಾಯಿ ಹೆಂಗಿರ್ತದ ಅದ್ರ ಮೇಲೆ ಒಂದೂವರೆ ತಾಸು ನೀರು ಕಾಯಿದೆ. ಕಾಯಿ ಇಲ್ದಾಗ ಸ್ವಲ್ಪ ಕಮ್ಮಿ ಬಿಡ್ತೀವಿ, 1/2 ಗಂಟೆ, ಒಂದಿನ ಬಿಟ್ಟು ಒಂದಿನ. ಈ ಮಳೆಗಾಲದಾಗ ಅಂತರೂ ನೀರ್ ಬಿಡಲ್ಲ, ಹೆಂಗ್ ನೀರಿನ ಅವಶ್ಯಕತೆ ಇರ್ತದ ಹಂಗ್ ನೋಡ್ಕೊಂಡು ಬಿಡ್ತಾ ಇರ್ತೀವಿ. ಅಂದ್ರೆ ನೀವು ಕ್ಷೇತ್ರದಲ್ಲಿ ಅಡ್ಡಾಡ್ತಿರ್ತೀರಿ? ನೋಡ್ತೀರಿ? ನೋಡ್ತೀರಿ, ಡೈಲಿ ನೋಡ್ತಾ ಇರ್ತೀವಿ, ನೋಡ್ತಾ ಇರ್ತೀರಿ. ಇನ್ನ ಮುಖ್ಯವಾಗಿ ಇಲ್ಲಿ ಸಿಂಪರಣೆ ಮಾಡುದು, ರೋಗ ಕೀಟಗಳು ಏನೋ ಸಮಸ್ಯೆಗಳು ಬರ್ತಾವೆ ಪೇರುನಲ್ಲಿ ನಿಮಗೆ? ನಿಮಟೋಡ್ ಒಂದು, ಮಿಲಿ ಬಗ್ ಒಂದು, ಈ ಕಾಯಿ ಊಜಿ ನೋಣ ಬರ್ತದೆ. ಊಜಿ ನೋಣಕ್ಕೆ ಏನಾಗುತ್ತೆ, ಊಜಿನ ನೋಣದ ಫ್ರೂಟ್ ಫ್ಲೈ ಇದು ಅವ್ಯೂ ಸಿಗ್ತಾವ ಫೆರಾನ್, ಅವು ಹಾಕೊಂಡ್ರೆ ಇವಾಗ ಎಲ್ಲ ಮಾರ್ಕೆಟ್ ನಾಗ ಬಹಳಷ್ಟು ಬಂದವ, 90 ಡೇಸ್, 150 ಡೇಸ್, 45 ಡೇಸ್. ಅದು ನಾವ್ ಹೆಂಗ್ ಹಾಕೊಂಡಿರ್ತೀವಿ, ನಮ್ಗೆ ಏನ್ ಅದ್ ಹಾಕೊಂಡಿರ್ತೀವಿ ಅಷ್ಟು ದಿನ ಅಲ್ಲಿ ಕಂಟ್ರೋಲ್ ಇರ್ತದ. ಒಂದ್ಸಲ ತೋಟ ಯಾವತ್ತು ಹಾಳಾಗಕ್ ಬಿಡ್ಬಾರ್ದು, ಒಂದ್ಸಲ ಹಾಳಾಯ್ತಂದ್ರೆ ಕಂಟಿನ್ಯೂ ಹಾಳಾಗುತ್ತೆ ಅಂತ ಹೋಗುತ್ತೆ. ಅದಕ್ಕಾಗಿ ಫ್ರೂಟ್ ಫ್ಲೈ ಏನ್ ಹಾಕ್ತಿರ್ತಾವ? ಅದೇ ಫ್ರೂಟ್ ಫ್ಲೈ, ಈಗ ಬ್ಯಾರಕ್ಸ್ ಅವರು ಸಿಗ್ತಾವ, ಈ ಫ್ರೂಟ್ ಫ್ಲೈ ಅವೆಲ್ಲ ಮಾರ್ಕೆಟ್ ನಾಗ ಬಹಳಷ್ಟು ಸಿಗ್ತಾವ. ಅವೇನ್ ಬಹಳ ರೇಟ್ ಇರಂಗಿಲ್ಲ, 150 ರೂಪಾಯಿ ಒಂದಿರ್ತಾವ. ಆ ಒಂದ್ಸಲ ಫೆರಮೆಂಟ್ ಟ್ರಾಪ್ಸ್ ಅವನೇ ಹಾಕ್ತಿವಿ, ಫ್ರೂಟ್ ಫ್ಲೈ ಅದು ಕಂಟ್ರೋಲ್ ಆಗತ್ತ. ಈ ನಿಮಟೋಡ್ ಸಲಗೆ ಪ್ಯಾಸ್ಲೆ ಮೆಸೇಜ್ ಹಾಕ್ತಿವಿ, ಅಷ್ಟಕ್ಕೂ ಏನಾರ ಮೀರಿತ ಬಂದಿತ್ತ ಜಾಸ್ತಿ ಕಾಣತೈ ಅಂದ್ರೆ ವ್ಯಾಲಮ್ ಪ್ರೈಮ್ ಹಾಕ್ತಿವಿ, ಕೆಮಿಕಲ್ಗೆ ಹೋಗ್ತಿವಿ. ಅವಾಗ ತೋಟಗಾರಿಕೆ ಇಲಾಖೆಯಿಂದ ತಾವು ಏನಾದ್ರು ಸಹಾಯ ಪಡ್ಕೊಂಡ್ರೆ? ಯಾಕಂದ್ರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವಂತರಾಗಿದೆ, ಸಾಕಷ್ಟು ಅನುಕೂಲತೆಯನ್ನು ಇಲಾಖೆ ಮಾಡ್ತಾ ಇದೆ. ಸರ್, ತೋಟಗಾರಿಕೆ ಬೆಳೆಯಲ್ದೇ ಹೇಳ್ಬೇಕಂದ್ರೆ ಒಂದು ಹೇಳಕ್ ಇಷ್ಟಪಡ್ತೀನಿ. ಈಗ ನಾವು ಸಣ್ಣ ರೈತರದಾಗ ಬರಲ್ಲ ಯಾವ್ದೇ ಆಗ್ಲಿ, ದೊಡ್ಡ ರೈತರ ಬರ್ತೀವಿ. ಆ ರೈತರಿಗೆ 5 ಎಕರೆವರೆಗೆ ಎಲ್ಲ ರೈತರು ಈ ಡ್ರಿಪ್ ಒಂದೇ 90% ಸಬ್ಸಿಡಿ ಕೊಡ್ತೀವಿ ಅಂತಾರೆ. ಉಳಿಕಿದ ಯಾವ್ದಕ್ಕೂ ಇಲ್ಲ. ಅಂದ್ರೆ ಡ್ರಿಪ್ಪರ್ ಒಂದ್ ಮಾಡಿಸಿದ್ವಿ. ಮತ್ತೆ ನಿಮಗೆ ಏನಾದರೂ ತಾಂತ್ರಿಕ ಮಾಹಿತಿ ನೀವೇ ಸ್ವಂತ ಎಲ್ಲ ಹುಡುಕಿ ರೈತರನ್ನ ಕೇಳಿ ಮಾಡ್ತಾ ಇರ್ತೀರಿ, ಸಮಸ್ಯೆ ಬಂದ್ರೆ ಯೂನಿವರ್ಸಿಟಿ ಅವ್ರನ್ನ ಕನ್ಸಲ್ಟ್ ಮಾಡ್ತಿರ್ತೀವಿ, ಸಲಹೆ ಸೂಚನೆಗಳು ತಗೊಂತ ಇರ್ತೀವಿ. ಹೇಗೆ ಅಂತಿರ್ ತಾವು ಪೇರು ಬೇಸಾಯ ಅಂತ ಕ್ಲಿಷ್ಟಕರವಾದಂತದ್ ಅಂತೀರಾ ಅಥವಾ ಹೇಗೆ ಅಂತ ಏನು ಸಮಸ್ಯೆ? ಕಷ್ಟಕರವಾಗಿರಂಗಿಲ್ಲ, 5 ತಿಂಗಳ ತಡೆದ್ರೆ ಎನಿ ಟೈಮ್ 7 ತಿಂಗಳ ಕಂಟಿನ್ಯೂ ರೊಕ್ಕ ಇರುತ್ತೆ ಅದ್ರಾಗ. ನಮ್ದು ಆಲ್ಮೋಸ್ಟ್ ರೋಡಿಗೆ ಐತಿವಲ್ಲ, ಡೈಲಿ 1,000 ಆಗುತ್ತೆ ಅಂತೀನಿ. ಡೈಲಿ 1,000 ಅಂತ ಕಾಯಂ ಆಗ್ತಾ ಇರ್ತದ. ಒಂದೊಂದಿನ 800 ಆಗ್ಬೋದು, ಒಂದೊಂದಿನ 2,000-3,000 ಆಗ್ಬೋದು, ಮ್ಯಾಕ್ಸಿಮಮ್ 1,000 ಆಗುತ್ತೆ ಡೈಲಿ. ಹೇಗೆ ಸಿಂಪರ್ ಎಷ್ಟಾಗತ್ತೆ ಒಂದು ಪೈರು ಬರದೊಳಗಾಗಿ ಪೇರು? ತಿಂಗಳಿಗೆ 1-2 ರಿಂದ 3 ಸ್ಪ್ರೇ ತಗೊಂತದ. ಹೇಗೆ ಗಿಡಗಳ ಬೆಳವಣಿಗೆ ಚೆನ್ನಾಗಿ ಅನಿಸ್ತದೆ? ಕಪ್ಪು ಭೂಮಿಯಲ್ಲಿ ಸರಿ ಬರುತ್ತೆ, ಕಪ್ಪು ಭೂಮಿಯಲ್ಲಿ ನೀರು ನಿಂತಿಲ್ಲ ಅಂದ್ರೆ ಚಲೋ ಬರುತ್ತೆ. ಮಳೆ ಗಿಡ ಜಾಸ್ತಿ ಆದ್ರೆ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರೆ? ವ್ಯವಸ್ಥೆ ಐತೆ ನೀರು ಹೋಗ್ಲಿಕ್ಕೆ. ಬಸಿಗಾಲುವೆಗಳನ್ನ ಹಾಕೊಂಡಿದ್ರೆ? ಅದು ಬಸಿಗಾಲುವೆ ಏನಿಲ್ಲ, ಒಂದ್ ಕಡೆ ಡೌನ್ ಐತಿ ನಮ್ದು. ಡೌನ್ ಮಾಡ್ಕೊಂಡಿ, ಒಂದ್ ಮೊದ್ಲೆ ಮಾಡೋ ಕಲ್ಕೆ ಲೆವೆಲ್ ಮಾಡಿ ಒಂದ್ ಕಡೆ ಡೌನ್ ಮಾಡಿ ಡೌನ್ ಅಲ್ಲಿ ತೂಮ್ ಐತಿ, ಆ ತೂಮಿಗೆ ನೀರು ನಿಂತು ಹೋಗುತ್ತೆ. ಮತ್ತೆ ಇತರ ಹಣ್ಣಿನ ಬೆಳೆಗಳು ಏನ್ ಮಾಡ್ಕೊಂಡಿರಿ? ಮತ್ತೆ ಪೇರು ಅಲ್ಲದೆ ಅದ್ರ ನುಗ್ಗೆ ಐತೆ, ನಿಂಬು ಐತೆ, ಮೋಸಂಬಿ ಐತೆ ಅಂದ್ರೆ ಅಷ್ಟೇ. ಇನ್ನ ಈಗ ನಾನು ಮಾಡಿ ಈಗ ಇನ್ನ ನಾಳೆ ಫೆಬ್ರವರಿ ಬಂದ್ರೆ 2 ವರ್ಷ ಆಗುತ್ತಲ್ಲ, ಅವೆಲ್ಲ ನುಗ್ಗೆ ಒಂದ್ ಬಂದೈತೆ ಸ್ವಲ್ಪ ಸ್ವಲ್ಪ. ಈ ಮೋಸಂಬಿ ಗೀಸಂಬಿ ಎಲ್ಲ 3 ವರ್ಷದ ಬೆಳೆ, ಮಾವು ಇವೆಲ್ಲ, ಅದು ಇನ್ನ ಒಂದು ನೆಕ್ಸ್ಟ್ ವರ್ಷ ಬರ್ತದೆ, ಇನ್ನ ಆದಾಯ ಹೆಚ್ಚಿಗೆ ಆಗ್ತಾವ ಅಂತ. ಹೇಗೆ ನೋಡ್ರಿ ಸುರೇಶ್ ಅವರೇ, 30 ಎಕರೆ ನೀರಾವರಿ ಮತ್ತಲ್ಲದೆ ಜೊತೆಗೆ ಮತ್ತೊಂದು 20 ಎಕರೆ ನಿಮ್ಮ ದೊಡ್ಡಪ್ಪವ್ರ ಹೊಲ ಎಲ್ಲ ಮಾಡ್ಕೊಂಡಿರಿ, ಹೇಗೆ ನಿರ್ವಹಣೆ ಮಾಡ್ತೀರಿ? ಕೂಲಿ ಆಳು ಸಿಗೋದಿಲ್ಲ, ಕೃಷಿ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಹೇಳುವಂತ ಸಂದರ್ಭದಲ್ಲಿ ತಾವು ಎಲ್ಲಾ ಬೆಳೆಗಳನ್ನ ಬೆಳೆದು ಉತ್ತಮ ರೀತಿಯಿಂದ ಸಮಗ್ರವಾಗಿ ಒಕ್ಕಲುತನ ಮಾಡ್ತಾ ಇದ್ರಿ, ಅದ್ರೂ ಏನು ತಾವು SSLC ವರೆಗೆ ಮಾತ್ರ ಓದಿದಂತ ರೈತ, ತಾವು ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ? ಸರ್, ಕೂಲಿ ಆಳುಗಳನ್ನ ಯಾವತ್ತು ಕೂಲಿ ಆಳುಗಳ ತರ ನೋಡಬಾರ್ದು. ಆ ಭಾವನೆಯಿಂದ ನೋಡಿಲ್ಲ ಅಂದಾಗ ಮಾತ್ರ ಆ ಕೂಲಿ ಆಳು ನಮ್ಗೆ ಕರೆಕ್ಟ್ ಆಗಿ ನಾವ್ ಒಂದ್ ಇಲ್ಲಿದ್ರು ಅಲ್ಲಿದ್ರು ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಕೂಲಿ ಆಳುಗಳನ್ನ ಕೂಲಿ ಆಳು ಟೈಪ್ ಭಾವನೆ ನೋಡಿದ್ರೆ ಅವ್ರು ಎದುರಿಗಿದ್ದಾಗ ಮಾಡ್ತಾರೆ, ಎದುರಿಗಿಲ್ದಾಗ ಇಲ್ಲ. ನಿಮ್ಮಲ್ಲಿ ಹೇಗೆ ಆ ನಾಲೆಜ್ ಮೇಲೆ ನಾವು ಒಕ್ಕಲತನ ಮಾಡ್ತಾ ಇದ್ವಿ ಅಂದ್ರೆ ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಟ್ರೆ ಲೇಬರ್ಸ್? ಒಂದಿಬ್ರು 3 ಪರ್ಮನೆಂಟ್ ಇದ್ದಾರೆ, ಉಳಿದಿದ್ರು ಡೈಲಿ ವರ್ಕರ್ಸ್ ಒಂದು ಇಬ್ಬರು ಇದ್ದಾರೆ, ಹೆಣ್ಮಕ್ಳು ಒಂದು 4-5 ಮಂದಿ ಇದ್ದಾರೆ. ಕೂಲಿ ಆಳದು ರೇಟ್ ಹೇಗೆ ಇದಾವ ಆ ಭಾಗದಲ್ಲಿ? ಗಂಡ್ಮಕ್ಳಿಗೆ 400, ಹೆಣ್ಮಕ್ಳಿಗೆ 250. ಪರ್ಮನೆಂಟ್ ಲೇಬರ್ಸ್ ಇಟ್ಕೊಂಡಿಲ್ಲ ತಾವು? ಪರ್ಮನೆಂಟ್ ಲೇಬರ್ಸ್ ಇಬ್ಬರಿದ್ದಾರೆ, ಒಬ್ಬತ್ತು ಗಾಡಿ ನಡೆಸದ, ಒಬ್ಬತ್ತು ತೋಟದಲ್ಲಿ. ಟ್ರ್ಯಾಕ್ಟರ್ ಎಷ್ಟು ಇಟ್ಕೊಂಡಿರಿ? ಒಂದು 24 HP ಒಂದ್ ಐತೆ, 50 HP ಒಂದ್ ಐತೆ. ಹೇಗೆ 50 HP ನೇಗಿಲಾದ ಹೊಡ್ಲಿಕ್ಕೆ ಉಪಯೋಗ ಮಾಡ್ತೀವಿ? ದೊಡ್ಡ ಕೆಲಸಕ್ಕೆ ಯೂಸ್ ಮಾಡ್ತೀವಿ. ತೋಟದಲ್ಲೆಲ್ಲ ಈ 24 HP ಸ್ಪ್ರೇಯಿಂಗ್, ಈಗ ಮೆಟೀರಿಯಲ್ ಹೊರಗಡೆ ತರಕ ಅದಕ್ಕೆ, ಮಲ್ಲೆ ಇಂಟರ್ಕಲ್ಟಿವೇಷನ್ ಮಾಡ್ಲಿಕ್ಕೆ, ಇಂಟರ್ಕಲ್ಟಿವೇಷನ್ ಮಾಡಕ್ಕೆ ಅದಕ್ಕೆ 24 HP. ಎತ್ತುಗಳು ಏನಿಲ್ಲ? ಎತ್ತುಗಳು 2 ಎತ್ತಿದ್ದಾವೆ. ಹೇಗೆ ಎತ್ತುಗಳು ಮತ್ತೆ ನೀರಾವರಿಯಲ್ಲಿ ಅನುಕೂಲ ಆಗ್ತದೆ? ಎತ್ತುಗಳ ಬೇಸಾಯ ಎತ್ತಿಲ್ಲ ಅಂದ್ರೆ ಒಕ್ಕಲತನ ಮಾಡಕ್ಕೆ ಆಗಂಗಿಲ್ಲ. ಈ ಸಣ್ಣ ಟ್ರ್ಯಾಕ್ಟರ್ ಅದು ಇದ್ರೂ ಈ ಎತ್ತಿನಲ್ಲೇ ಮಾಡಿದ್ರೆ ಭೂಮಿ ಅದ ಬರ್ತದ. ಮಳೆಗಾಲದಾಗ ಕಂಪಲ್ಸರಿ ಎತ್ತಬೇಕು, ಈ ಮೆಣಸಿನಲ್ಲಿ ಬೇಕು, ಹತ್ತಿಯಲ್ಲಿ ಬೇಕು, ತೊಗರಿಯಲ್ಲಿ ಬೇಕು. ಎತ್ತಂದ್ರೆ ಮತ್ತ ಅದಕ್ಕೆ ಒಂದ್ ಆಳ್ ಬೇಕಂತಾರೆ ರೈತರು. ಯಾಕೆ ಎತ್ತಗದಿರಿ ಅಂದ್ರೆ? ಇಲ್ರಿ, ಒಂದ್ ಆಳ್ ಬೇಕು ಅದಕ್ಕೆ, ಎತ್ತಿಗೆ ತೆಗೆದ್ಬಿಟ್ಟು. ಈಗ ಸರ್ ಮತ್ತ ಅದೇ ಹೇಳ್ತಾ ಇದ್ದೆ, ಮತ್ತ ನಿರ್ವಿಲ್ಲ ತರ್ತೀವಿ, ಮತ್ತ ಯಾವಾಗ ಕೆಲಸ ಮುಗಿದ್ಮೇಲೆ ಮಾರ್ತೀವಿ, ಮತ್ತೆ ಮತ್ತರದು ಕೆಲಸ ಇದ್ದು ಕೆಲಸ ಮುಗಿದ್ಲೆ ಮಾರ್ಬಿಡೋದು ಅಷ್ಟೇ. ಅದು ಒಳ್ಳೆ ಒಂಥರ ಟ್ಯಾಕ್ಟಿಕ್ ಅಂತ ಹೇಳ್ಬೋದು. ಮತ್ತೆ ಇಲ್ಲ ಅಂದ್ರೆ ಈಗ ನಮ್ಗೆ ಅವಶ್ಯಕತೆ ಐತಲ್ಲ, ಅವಶ್ಯಕತೆ ಇದ್ದಾಗ ಅದನ್ನ ಮಾಡಬೇಕಾಗತ್ತೆ. ಹೇಗೆ ಅನಿಸದ್ರಿ ಸುರೇಶ್ ಅವರೇ, ತಾವು ಪೇರು ಬೇಸಾಯ ಮಾಡಿದಿರಿ, ಜೊತೆಗೆ 7-8 ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಸಮಗ್ರ ತಮ್ದು ಒಣ ಬೇಸಾಯದ ಬೆಳೆಗಳಿದಾವೆ, ನೀರಾವರಿ ಬೆಳೆಗಳಿದಾವೆ, ಏನು ನಿರ್ವಹಣೆ ಮಾಡ್ಕೊಂಡು ಹೊಂಟಿದಿರಲ್ಲ, ಅದು ಯಾವ ರೀತಿ ಸುಪ್ರೋಜನ್ ಮಾಡ್ತಿರ್ತೀರಿ? ಹೇಗೆ 30 ಎಕರೆ ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ, ನೀರಾವರಿ ಬೇಸಾಯ ಮಾಡೋದು, ಒಳ್ಳೆ ಲಾಭ ಪಡ್ಕೊಳ್ಳೋದು. ಭಾಳಷ್ಟು ದೊಡ್ಡ ದೊಡ್ಡ ರೈತರೆಲ್ಲ ಈಗ ಭೂಮಿಯನ್ನು ಲೀಸ್ ಕೊಟ್ಟು ಎಲ್ಲೋ ಸಿಟಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಆದರೆ ತಾವು ಒಳ್ಳೆ ಇದರಿಂದ ಒಕ್ಕಲುತನ ಮಾಡ್ತಿದ್ದೀರಿ, ಯಾವ ರೀತಿ ತಾವು ಪ್ಲಾನಿಂಗ್ ಮಾಡ್ಕೋತೀರಿ? ಸರ್, ನಾವು ಸಿಟಿಯಾಗಿ ಇರ್ತೀವಿ, ಸಿಟಿಲಿದ್ದ ಡೈಲಿ ಅಪ್ ಅಂಡ್ ಡೌನ್ ಮಾಡಿ ಒಕ್ಕಲುತನ ಮಾಡ್ತೀವಿ. 6 ಗಂಟೆಗೆ ಮನೆ ಬಿಟ್ಟಿನಿ ಅಂದ್ರೆ ರಾತ್ರಿ 9 ಬರ್ತೀವಿ, ಮತ್ತೆ ಬೆಳಗ್ಗೆ ಹೋಗ್ತೀವಿ ಆರಾಮ ಅಲ್ಲೇ ಇರ್ತೀವಿ ಮಾಡ್ತೀವಿ. ನಮ್ಗೇನು ಅದೇನು ಕಷ್ಟಕರ ಅನ್ಸಿಲ್ಲ, ಒಕ್ಕಲತನ ಕಷ್ಟನೇ ಇರಂಗಿಲ್ಲ ಒಕ್ಕಲತನದಾಗ, ಕಷ್ಟ ಇಲ್ಲ ಅಂತೀರಿ? ರಾಜ ಇದ್ದಂಗೆ ಇರ್ಬೋದು, ಅದು ಮಾತ್ರ ಹೇಳ್ಬಲ್ಲೆ. ಬಹಳಷ್ಟು ಮಂದಿ ಇಲ್ರಿ ಬಹಳಷ್ಟು ಕಷ್ಟಗಳನ್ನ ಹೇಳ್ತಾರೆ, ಏನ್ರಿ ಒಕ್ಕಲತನದಾಗ ಏನು ಇಲ್ಲ, ಲಾಭ ಇಲ್ಲ ಹಾಗೆ ಅಂತೇಳಿ. ಅನುಭವ ಬೇಕು. ಮಾರುಕಟ್ಟೆ ಹೆಂಗ್ ತಗೋದ್ರಿ ನೀವು? ಇಲ್ಲಿ ರೇಟ್ ಚೆನ್ನಾಗಿದೆ ಅನ್ನೋದು ಹೆಂಗ್ ಹುಡುಕ್ತೀರಿ? ಪೇರುಗೆ ರೇಟ್ ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ ಅನ್ನೋದು ಹೆಂಗ್ ಸರ್ಚ್ ಮಾಡಿ? ಈಗ ನಾವು ಹೇಳ್ತಾ ಇರೋದು ನಮ್ದು ಲಾರ್ಜ್ ಸ್ಕೀಮ್ನಾಗ ಐತೆ, ಜಾಸ್ತಿ ಐತೆ, ಬಟ್ ನನ್ನ ಹತ್ರ ಎಲ್ಲರೂ ಬರ್ತಾರೆ, ಎಲ್ಲರೂ ಕೇಳ್ತಾರೆ, ನಮ್ಗೆಲ್ಲರಿಗೂ ಕಾಂಟ್ಯಾಕ್ಟ್ ಇರುತ್ತೆ, ನಂಬರ್ ಇರುತ್ತೆ. ಈಗ ಬೆಳಗಾವಿ ಮಾರ್ಕೆಟ್ ಅವ್ರದ್ದು, ಈ ಹುಬ್ಳಿ ಮಾರ್ಕೆಟ್ ಅವರು, ಶಿವಮೊಗ್ಗ ಮಾರ್ಕೆಟ್ ಅವ್ರು, ಎಲ್ಲರಿಗೆ ಫೋನ್ ಮಾಡ್ತಿರ್ತೀವಿ, ಏನ್ ರೇಟ್ ಐತಿ ಇವತ್ತು, ಈ ಮಾಲ್ ಈ ರೇಟ್ ಐತೆ ಅಂತ ನೋಡ್ತೀವಿ. ಹಂಗೆ ಎಲ್ಲಿ ರೇಟ್ ಜಾಸ್ತಿ ಇರುತ್ತೆ ಅಲ್ಲಿ ಕಳಿಸ್ತಾ ಇರ್ತೀವಿ. ಮತ್ತೀಗ ತಿಪ್ಪೆ ಗೊಬ್ಬರ ಎಲ್ಲ ಬೇಕಾಗ್ತದೆ ತೋಟಗಾರಿಕೆ ಬೆಳೆ ಅಂದ್ರೆ, ಹೇಗೆ ಮಾಡ್ತೀರಿ ಗೊಬ್ಬರ? ಅದೆಲ್ಲ ನಮ್ದು ಒಂದ್ ಸ್ವಲ್ಪ ಇರುತ್ತಾರೆ, ಬೇರೆಯವ್ರದ್ದು ಒಂದ್ ಸ್ವಲ್ಪ ತಗೊಂಡು ಒಂದ್ಸಲ ಸ್ಟಾಕ್ ಮಾಡಿ ಮಾಡ್ತೀವಿ. ಸ್ಟಾಕ್ ಸಿಗತ್ತಾ ಗೊಬ್ಬರ ತಗೊಂತೀವ್ರಿ? ಹಿಂಗೆ ಮತ್ತೆ ರೊಕ್ಕ ಕೊಟ್ಟು ತಗೊಂಡು ಹೇಗೆ ಬಾಳ ತುಟ್ಟಿ ಅಂತ ಹೇಳ್ತಾರೆ ರೈತರು, ಗೊಬ್ಬರ 4,000 ರೂಪಾಯಿ ನನ್ನ ಕೇಳಿದ್ರೆ ಬಹಳ ಸಸ್ತಾ ಅಂತೀನಿ. ಅವ್ರು ಎಷ್ಟು ಕೊಟ್ರು ನಾನು ಹೇಳ್ತಾ ಇರೋದು ಅವ್ರಿಗೆ ತುಟ್ಟಿ ಅಂತ ತಗೋಬಾರ್ದು ಯಾವತ್ತು. ಅವ್ರು 1,000 ರೂಪಾಯಿ ಕೊಡ್ತು ಅಂದ್ರೆ ತಗೋಬೇಕು, 2,000 ಕೊಡ್ತು ಅಂದ್ರೂ ತಗೋಬೇಕು, ತಗೊಂಡು ಹಾಕಬೇಕು ಅಷ್ಟೇ. ಯಾಕಂತ ಕೇಳ, ಅದು ಬಂಗಾರ, ಅದು ಈಗ ಮತ್ತೆ ಎರೆಗೊಬ್ಬರ ಉತ್ಪಾದನೆ ಮಾಡ್ಕೋಬಹುದು, ಮಾಡ್ಕೋಬಹುದು. ಅದೇ ಟೈಪ್ ನಾವು ದೊಡ್ಡದಾಗಿ ಮಾಡ್ತೇವೆ, ಕಸ ಗಿಸ ಎಲ್ಲ ಒಂದಲ್ಲಿ ಹಾಕಿ ಅದೆಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದೀವಿ, ಅದನ್ನ ಮಾಡ್ತಾ ಇದ್ರೆ ಜೊತೆಗೆ ಹೊರಗಡೆ ಗೊಬ್ಬರ ಖರೀದಿ ಮಾಡ್ತೀರಿ, ಮನೇಲಿ ನೋಡ್ಕೊಂಡು ಹೋಗೋರು ನೀವು ಒಬ್ಬರೇ ತೋಟವನ್ನ? ನಮ್ಮ ತಮ್ಮ ಇದಾರೆ ಒಬ್ರು, ಅವರು ಮೆಣಸಿನಕಾಯಿ ಅದೆಲ್ಲ ಅಲ್ಲೆಲ್ಲ ನೋಡ್ತಾ ಇರ್ತಾರ, ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಒಳ್ಳೆ ರೀತಿಯಿಂದ ಕಲಿತಂತ ಯುವಕರಿಗೆ ಏನ್ ಹೇಳ್ತೀರಿ ನೀವು, ಏನ್ ಸಂದೇಶ ಕೊಡ್ತೀರಿ? ನೋಡಿ ನೀವು ಒಬ್ಬರೇ ರೈತರು ಹೇಳೋದು ಒಳ್ಳೆ ಕೃಷಿ ಲಾಭ ಇದೆ, ನಾನು ಒಳ್ಳೆ ಲಾಭ ಪಡ್ಕೋತೀನಿ. 100% ಸರ್, ಅದ್ರ ಎಕ್ಸ್ಪೀರಿಯನ್ಸ್ ನನ್ಗೆ ಯಾರು ಕೇಳ್ತಾರೆ ಹೇಳ್ರಿ. ಒಕ್ಕಲ್ತನದಾಗ ಲಾಸ್ ಅಂಬದೇ ಇರಂಗಿಲ್ಲ, ನನ್ನ ಕೇಳಿದ್ರೆ ಇಲ್ಲಂತೀರಿ? ಲಾಸ್ ಅಂಬಾನು ರೈತನೇ ಅಲ್ಲ. ಅಂದ್ರವ ಸುಮ್ನೆ ಒಕ್ಕಲ್ತನ ಮಾಡ್ತಾರದಲ್ಲ, ಎಲ್ಲೋ ಕಟ್ಟಿ ಕುಂತ ಮಾತಾಡ್ತಿರ್ತಾರ ಅಷ್ಟೇ. ಅಷ್ಟೇ, ಲಾಸ್ ಅಂಬದೇ ಇರಂಗಿಲ್ಲ, ನನ್ಗೆ ಗೊತ್ತಾಯ್ತು. ನಾನು ಮಾಡಿನದ್ರೆ 25 ವರ್ಷ ಎಕ್ಸ್ಪೀರಿಯನ್ಸ್ದಾಗ ಫಸ್ಟಿಗೆ ಕಾಲಿಟ್ಟಾಗ ಅಷ್ಟೇ ಸ್ವಲ್ಪ ಲಾಭ ಕಮ್ಮಿ ಆಯ್ತು, ಲಾಸ್ ಅಂತಲ್ಲ, ದುಡಿದತಕ್ಕಂಥ ಲಾಭ ಬಂದಿಲ್ಲ. ಬಟ್ ಇವಾಗ ದುಡಿದತಕ್ಕಂಥ ಲಾಭ ಐತಿ. ನಿಮ್ಮ ಮನೆಯಲ್ಲಿ ದುಡಿಯೋರು ಎಷ್ಟು ಜನ ಇದ್ರು? ನಾನು ನಮ್ಮ ತಮ್ಮ ಇಬ್ರೇ. ಇಬ್ರೇ ಇಬ್ರೇ 30 ಎಕರೆ ಪ್ಲಸ್ 25 ಎಕರೆ 50 ಎಕರೆ ಮಾಡ್ತಾ ಇದ್ದಾರೆ. ಎಲ್ಲ ನೀರಾವರಿ? ಎಲ್ಲ ನೀರಾವರಿ. ರೈತ ಬಂದವರಿಗೆ ಕೇಳಿದ್ರಲ್ಲ ಸುರೇಶ್ ಅವರ ಅನುಭವ ಅಣ್ಣ, 55 ಎಕರೆ ನೀರಾವರಿ, ವಿಶೇಷವಾಗಿ 10-12 ಎಕರೆ ಪೇರು ಹಾಕಿದ್ದಾರೆ, ಜೊತೆಗೆ ಇತರ ಹಣ್ಣಿನ ಬೆಳೆಗಳಿದ್ದಾವೆ, ಮೆಣಸಿನಕಾಯಿ, ತೊಗರಿ, ಆಮೇಲೆ ಹತ್ತಿ, ಹೀಗೆ ಹಲವಾರು ಬೆಳೆಗಳನ್ನು ಬೆಳೀತಾ ಕೃಷಿ ಉತ್ತಮ ಇದೆ, ಉತ್ತಮ ಲಾಭವನ್ನು ಪಡಿತಾ ಇದ್ದಾರೆ. ಪೇರುನಲ್ಲಿ ವಿಶೇಷವಾಗಿ ಸಾಕಷ್ಟು ಒಳ್ಳೆ ರೀತಿಯಿಂದ ಲಾಭವನ್ನು ಪಡಿತಾ ಇದ್ದಾರೆ. ಸುರೇಶ್ ಅವರು ಕೊನೆಯದಾಗಿ ಏನು ಹೇಳ್ತೀರಿ ನಮ್ಮ ರೈತರಿಗೆ? ಸರ್, ಪೇರುದಲ್ಲಿ ಎಲ್ಲರೂ ಹೇಳ್ತಾರೆ 10 ಕೆಜಿ ತೆಗಿಬೋದು ಒಂದು ಗಿಡದಲ್ಲಿ, 15 ಕೆಜಿ ತೆಗಿಬೋದು, 5 ಕೆಜಿ ತೆಗಿಬೋದು ಅಂತ ಹೇಳಿದ್ರು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ, ಇವಾಗ ನಾನು ಮೇದಾ ಕಟಿಂಗ್ ಮಾಡಿದ್ದೀನಿ, ಮೇದಾ 15 ನೀರು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಡಿಸೆಂಬರ್, 6 ಮಂತ್ಸಲ್ಲಿ ನಾನು 18 ಕೆಜಿ ತೆಗೆದಿದ್ದೀನಿ ಈಗ ಒಂದು ಗಿಡಕ್ಕೆ. ಮತ್ತೆ ಇವಾಗ ಆಲ್ರೆಡಿ ಈ ಮಂತಲ್ಲಿ ಅಂದ್ರೆ ಜನವರಿ ಸ್ಟಾರ್ಟ್ ಆಗುತ್ತೀವಿ, ಇನ್ನೊಂದು 4-5 ದಿನದಿಂದ ಕಟಿಂಗ್ ಬರುತ್ತೆ. ಮತ್ತೆ ಇವಾಗ 10ರಿಂದ 12 ಕೆಜಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿನ್ರಿ, ಅಂದ್ರೆ 30 ಕೆಜಿ. ಏಪ್ರಿಲ್ ಮೇ ಅಲ್ಲಿ ಮತ್ತೆ ಒಂದು 15 ಕೆಜಿ ತೆಗಿತೇನೆ, ಅಪ್ ಟು 40-45 ಕೆಜಿ ಒಂದು ಗಿಡದಿಂದ ತೆಗಿಬಹುದು ಅಂತ ನಾನು ಹೇಳ್ತೇನೆ ರೈತರಿಗೆ. 40-50 ಕೆಜಿ ಒಂದು ಗಿಡದಿಂದ ಅಷ್ಟೆಲ್ಲ ಹಾಕ್ಬೇಕು, ನೀವು ಏನು ಅದು ಕೊಡ್ಬೇಕಲ್ಲ ಮತ್ತೆ ಅಷ್ಟು ಬರ್ತದಂದ್ರೆ ಫೀಡಿಂಗ್ ಮಾಡ್ಬೇಕು. ಫೀಡಿಂಗ್ ಸ್ವಲ್ಪ ಏನ್ ಫೀಡಿಂಗ್ ಅಂತ ಫೀಡಿಂಗ್ ಏನ್ ಕೊಡಬೇಕಾಗಿಲ್ಲ ಇದಕ್ಕೆ, ಯಾಕಂದ್ರೆ ಗಿಡನ ಹೇಳ್ತಾ ಇದ್ದೀನಲ್ಲ ಈಗ ನಾವು ಅದಕ್ಕೆ ವೇಸ್ಟ್ ಡಿಕಂಪೋಸರ್ ಕೊಡ್ತೀವಿ, ಗೋಕುರ್ ಅದನ್ನು ಕೊಡ್ತಾ ಇರ್ತೀವಿ, ಈ ಕೆಲವೊಂದು ಗೊಬ್ಬರನು ಕೊಡ್ತಾ ಇದ್ದೀವಿ. ಡ್ರಿಪ್ ಅಲ್ಲಿ ಅಷ್ಟು ಇಳುವರಿ ಬರ್ತದಂದ್ರೆ ಗಿಡದ ಬ್ರಾಂಚಸ್ ಗಳು ಜಾಸ್ತಿ ಬೇಕು. ಜಾಸ್ತಿ ಮಾಡ್ಕೋಬೇಕು, ಅದು ಹೇಳ್ತಾ ಇದ್ದೀನಲ್ಲ, ಎವ್ರಿ 2 ಮಂತ್ಸ್ಗೆ ಒಂದ್ಸಲ ಕಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಫ್ಲವರ್ ಸ್ಟಾರ್ಟ್ ಆಗುತ್ತೆ. ಎವ್ರಿ ಮಂತ್ ಮಾಡ್ಕೋಬೇಕಂತ ನಾ ಫಸ್ಟ್ ವರ್ಷ ಎವ್ರಿ ಮಂತ್ ಮಾಡ್ತಾ ಇದೀವಿ. ಬ್ರಾಂಚಸ್ ಜಾಸ್ತಿ ಇದಾವೆ ನಮ್ಮದ್ರ, 40-50 ಕೆಜಿ ವರೆಗೂ ಒಂದ್ ಗಿಡ ಇತ್ತರ ಅಂತಾರ ಬಡ್ಡಿ ರೂಟ್ಸ್ ಎಲ್ಲ ಜಗ್ಗಿ ಅದಿದಾಗಿರ್ತಾವ, ಅದಕ್ಕೆ ಮತ್ತೆ ಹೊಸ ರೂಟ್ಸ್ ಬಂದು ಬಹಳ ಟೈಮ್ ಹಿಡಿತ್ತೆ. ನಾ ಹೇಳ್ತಾ ಇರೋದು ಅದೇ, ಎಷ್ಟು ಸಣ್ಣ ತರ ಸಣ್ಣ ಸಸಿ ಅಂತಂದು ಅದನ್ನ ಡೆವಲಪ್ ಮಾಡ್ಬೇಕು, ಅದನ್ನ ಡೆವಲಪ್ ಮಾಡ್ಬೇಕು. ಸರಿಯಾಗಿ ನೀರ್ ಕೊಟ್ಟು ಒಂದ್ ಸ್ವಲ್ಪ ದಿನ, ಒಂದ್ ತಿಂಗಳ 15 ದಿನ, 15 ದಿನ ನಿನ್ ಭೂಮಿಯಲ್ಲಿ ಇಟ್ಮೇಲೆ 15 ದಿನ ನೋಡ್ಕೊಂಡ್ರೆ ಸಾಕು, ಅದ್ ನಮ್ ನೋಡ್ಕೊಂತದ. ಆಮೇಲೆ ಹೇಗೆ ರಾಯಚೂರು ತಾಲೂಕಿನಲ್ಲಿ ಏನಾದ್ರೂ ಕಾಂಪಿಟೇಟರ್ ಅದರ ಪೇರುಗೆ, ನಿಮಗೆ ಸಾಕಷ್ಟು ಪೇರುನಲ್ಲಿ ಒಳ್ಳೆ ಆಸಕ್ತಿಯನ್ನ ವಹಿಸಿ ಇಳುವರಿಯನ್ನ ಚೆನ್ನಾಗಿ ಪಡಿತಾ ಇದ್ದೀರಿ, ನಿಮ್ಮ ಅನುಭವಗಳನ್ನ ನಮ್ಮ ರೈತರು ಕೇಳಿದಂತವರು ನಿಮಗೆ ಸಂಪರ್ಕ ಮಾಡಿ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೋಬಹುದು. ನಿಮ್ಮ ಫೋನ್ ಸಂಖ್ಯೆನ ಹೇಳ್ತಾರೆ ನಮ್ಮ ರೈತರಿಗೆ? 9845195905950. ಸುರೇಶ್ ಅವರು, ಇವರು ಸಮಗ್ರ ಕೃಷಿಕ ರೈತರು, ಇವರು ಆಳ ತಿಮ್ಮಾಪುರ ಅಂತೇಳಿ ರಾಯಚೂರು ತಾಲೂಕಿನ ರೈತರು. ರೈತರು ಬೇಕಾದವರು ಇವರ ಫೋನ್ ಸಂಖ್ಯೆಯನ್ನು ಸಂಪರ್ಕ ಮಾಡಿ ಇವರೊಂದಿಗೆ ವಿಶೇಷ ಮಾಹಿತಿಯನ್ನು ಪಡ್ಕೋಬಹುದು. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಇದರಲ್ಲಿ ವರ್ಷದಲ್ಲಿ 7 ತಿಂಗಳ ರೊಕ್ಕ ತಗೋಬಹುದು ಇದರಲ್ಲಿ ಪೇರುನಲ್ಲಿ. ಸತತವಾಗಿ ಕಂಟಿನ್ಯೂಸ್ 7 ತಿಂಗಳ. ಮಾರುಕಟ್ಟೆದು ಒಮ್ಮೆ ಬಹಳಷ್ಟು ಸಮಸ್ಯೆ ಹೇಳ್ತಿರ್ತಾರೆ, ಇದರಲ್ಲಿ ಏನು ಮಾರುಕಟ್ಟೆ ಸಮಸ್ಯೆ ಇಲ್ಲ? ಮಾರುಕಟ್ಟೆ ಸಮಸ್ಯೆ ಇರಲ್ಲ, ಇವಾಗ ಮಾರ್ಕೆಟ್ನಾಗ 40 ರೂಪಾಯಿ ಮಾರ್ತಾರೆ, 40-50 ರೂಪಾಯಿ ಮಾರ್ತಾರೆ. ಈಗ ಮಾರ್ಕೆಟ್ನಾಗ ಜಾಸ್ತಿ ಮಾಲ್ ಇತ್ತಂದ್ರೆ 18-19-20 ಹೋಗುತ್ತೆ. ಆಮೇಲೆ ಕ್ವಾಲಿಟಿ ಬೆಳೆಸ್ಬೇಕು, ನಾವು ಏನೇ ಬೆಳೆಸಿದ್ರೆ ಕ್ವಾಲಿಟಿ ಇತ್ತಂದ್ರೆ ಯಾರಾದ್ರೂ ಇದ್ದಲ್ಲಿ ಬಂದು. ಇವಾಗ ಹೇಳ್ತೀನಿ, 4 ಮಂದಿ ನನ್ನ ಕಂಟಿನ್ಯೂ ಫೋನ್ಗಾರ ನನಗೆ ಮಾಲ್ ಕೊಡು, ನನಗೆ ಫಾನ್ ಕೊಡು ಅಂತ ಗುಣಮಟ್ಟ ಇದೆ. ಗುಣಮಟ್ಟ ಬೆಳೆಸಿದಾಗ ಮಾತ್ರ ಚೆನ್ನಾಗಿ ಹೋಗುತ್ತೆ, ಡಿಮ್ಯಾಂಡ್ ಇರುತ್ತೆ. ಅವರು ಅಲ್ಲಿದ್ದಾನೆ ಫೋನ್ ಮಾಡಿ ಹೇಳ್ತಾರೆ, ನಾ ಗಾಡಿ ಕಳಿಸ್ತೀನಿ, ನಿನ್ ಮಾಲ್ ಪ್ಯಾಕ್ ಮಾಡಿ ಕಳಿಸು. ಒಳ್ಳೇದು ಸುರೇಶ್ ಅವರು, ಇದುವರೆಗೆ ನಿಮ್ಮ ವಿಚಾರವನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಹೆಚ್ ತಿಮ್ಮಾಪುರ ಗ್ರಾಮದ ಯುವ ರೈತ ಸುರೇಶ್ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಶ್ರೇಷ್ಠ. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ನಮಸ್ಕಾರ. ಮತದಾತ ಜಂಕ್ಷನ್ನಿನ ಈ ವಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮ ಭಾರತ ವಿಭಿನ್ನವಾದ ಸಂಸ್ಕೃತಿ ಮತ್ತು ಭಾಷೆಗಳ ಅದ್ಭುತ ಸಮನ್ವಯತೆ ಹೊಂದಿರುವ ಪ್ರಜಾಸತ್ತಾತ್ಮಕ ದೇಶ. ವೈವಿಧ್ಯಮಯ ಸಂಸ್ಕೃತಿಗಳಿಂದ ಕಂಗೊಳಿಸುತ್ತಿರುವ ಸೊಗಸಾದ ಒಂದು ಹೂಗುಚ್ಚ ನಮ್ಮ ದೇಶ. ಪ್ರಜಾಪ್ರಭುತ್ವದ ಈ ಮಹತ್ತರವಾದ ಪರ್ವವನ್ನು ಅತ್ಯಂತ ಪ್ರಬುದ್ಧತೆ ಮತ್ತು ಜಾಗರೂಕತೆಯಿಂದ ಯಶಸ್ಸಿನ ಮಾರ್ಗದತ್ತ ನಡೆಸುತ್ತಿರುವುದು ಭಾರತದ ಚುನಾವಣಾ ಆಯೋಗ. ದೇಶದ ಯಾವುದೇ ಮೂಲೆಯಲ್ಲಿ ಚುನಾವಣೆ ನಡೆದರೂ ಸಹ ಪ್ರಜೆಗಳು ಮತ್ತು ಅವರ ಮತಗಳೇ ಸರ್ಕಾರವನ್ನು ರಚಿಸುವ ಮಹತ್ತರವಾದ ಆಧಾರಗಳಾಗಿವೆ. ಬನ್ನಿ, ನಮ್ಮ ಮತದಾತ ಜಂಕ್ಷನ್ನ ಕಾರ್ಯಕ್ರಮದಲ್ಲಿ ಭಾರತ್ ಮತ್ತು ಭಾರತೀಯವರನ್ನ ಭೇಟಿಯಾಗೋಣ. ನಮಸ್ಕಾರ ಕೇಳಿದ್ರೆ, ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲ? ಭಾರತಿ, ನಮ್ ದೇಶ ಅದೆಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ, ಸದಾ ಒಂದಲ್ಲ ಒಂದ್ ಕಡೆ ಈ ಚುನಾವಣಾ ಪ್ರಕ್ರಿಯೆಗಳು ನಡೀತಲೇ ಇರ್ತವಲ್ವಾ? ಹೌದೌದು, ಈಗಷ್ಟೇ ಗುಜರಾತ್, ಹಿಮಾಚಲ ಪ್ರದೇಶದಲ್ಲಿ ಎಲೆಕ್ಷನ್ ಮುಗಿದಿದೆ. ಹೊಸ ವರ್ಷದ ಆಗಮನದ ಜೊತೆಗೇನೆ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಇನ್ನಷ್ಟು ಚುನಾವಣೆಗಳು ಕೂಡ ನಡೆಯುತ್ತೆ. ಅಲ್ನೋಡು ಭಾರತಿ, ಚುನಾವಣೆ ಅಂತ ಇದ್ದ ಹಾಗೇನೆ ಎಲೆಕ್ಷನ್ ಅಂಕಲ್ನ ಸವಾರಿ ಇತ್ತ ಬಂದೇ ಬಿಡ್ತಲ್ವಾ? ಹೌದಲ್ಲ. ನಮಸ್ತೆ ಅಂಕಲ್. ನಮಸ್ತೆ ಅಂಕಲ್. ಏನ್ ಮಾತುಕತೆ ನಡೀತಾ ಇದೆ? ನಾನು ಸರಿಯಾದ ಸಮಯಕ್ಕೆ ಬಂದೆ ಅಲ್ವಾ? ಅಂಕಲ್ ಬನ್ನಿ, ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ನೋಡಿ ನೀವು. ಹೌದಲ್ವಾ, ನಾನು ಬರೋದೇ ಸರಿಯಾದ ಸಮಯಕ್ಕೆ. ಅಂದಾಗೆ ಭರತ್, ಒಂದು ಮಾತಂತೂ ನಿಜ, ನಮ್ಮ ದೇಶದ ಈ ಮತದಾರರು ಬಹಳ ಜಾಗರೂಕರಾಗಿದ್ದಾರಪ್ಪ. ನಾನು ಇದಕ್ಕೆ ಬರೋ ದಾರಿನಲ್ಲಿ ಅದೇ ಅಲ್ಲೊಂದು ಗಲ್ಲಿ ಇದೆಯಲ್ಲಪ್ಪ, ಈರಣ್ಣನ ಬೋಂಡಾ ಅಂಗಡಿ, ಆ ಗಲ್ಲಿನಲ್ಲಿ, ಆ ಬೋಂಡಾ ಅಂಗಡಿನಲ್ಲಿ ಕೈ ತುಂಬಾ ಬಿಸಿ ಬಿಸಿ ಬೋಂಡಾ ತುಂಬಿಕೊಂಡು ಆ ಬನವಾರಿ ಮತ್ತೆ ಪುರುಷೋತ್ತಮ್ ಇಬ್ರು ಅದೇನು ವಾದ ಮಾಡ್ತಾ ಇದ್ರು, ಅದೇನು ವಾದ ಮಾಡ್ತಾ ಇದ್ರು ಅಂತ ಅವರಿಬ್ರು ವಾದ ಆ ಬೋಂಡಾಗಳಿಗಿಂತ ಬಿಸಿಯಾಗಿತ್ತು. ಅಂಕಲ್, ಬೋಂಡಾ ಹೆಸರು ಕೇಳ್ತಾ ಇದ್ದ ಹಾಗೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಆದ್ರೆ ನಂಗೊತ್ತು, ನಿಮ್ ಕಣ್ಣು ಬೋಂಡಾ ಮೇಲಿದ್ರು, ಕಿವಿ ಮಾತ್ರ ಅವರಿಬ್ರು ಮಾತುಕತೆ ಕಡೆನೆ ಇತ್ತು ಅಲ್ವಾ? ಅವರಿಬ್ರು ಅಷ್ಟೊಂದು ಗಾಢವಾಗಿ ಏನ್ ಮಾತಾಡ್ತಾ ಇದ್ರು ಅಂಕಲ್, ಒಂದ್ ಸ್ವಲ್ಪ ಹೇಳಿ ನಮ್ಗುನು. ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಭಾರತಿ? ಅವರಿಬ್ರು ಮಾತು ಕೇಳಿ ನನ್ ಕಿವಿಗಳು ಒಂದೇ ಸರ್ತಿ ಚುರುಕಾದವು. ಅಂದ್ರೆ ಅಲ್ಲಿ ಅದೆಷ್ಟು ಗಹನವಾದ ಚರ್ಚೆ ನಡೀತಾ ಇತ್ತು ಅಂತ ನೀನೇ ಊಹಿಸ್ಕೋ. ಅಂದ್ರೆ ರಾಜಕೀಯ ಪರಿಶುದ್ಧತೆ, ರಾಜಕೀಯ ನಡೆಗಳಿಂದಾಗೋ ಜಯ ಪರಾಜಯಗಳ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇತ್ತು. ಅಂದ್ರೆ ಚುನಾವಣಾ ಆಯೋಗ ಚುನಾವಣೆಗಳನ್ನ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ನಡೆಸಬೇಕು ಅಂತ ಅದೆಷ್ಟೇ ವ್ಯವಸ್ಥೆ ಮಾಡಿದ್ರು, ಈ ಕೆಲವು ಅಭ್ಯರ್ಥಿಗಳಿರ್ತಾರಲ್ಲ, ಅವರು ತಮ್ಮ ಪಕ್ಷದ ಪರವಾಗಿ ಜನರನ್ನ ಸೆಳೆಯೋದಕ್ಕೋಸ್ಕರ ಅಡ್ಡದಾರಿಲಿ ಹೋಗೋದನ್ನ ಬಿಡೋದಿಲ್ಲ. ನೋಡು, ಇತ್ತೀಚೆಗೆ ಆಯೋಗ ಮಾಡಿರೋ ಕೆಲವು ಕ್ರಾಂತಿಕಾರಿಕ ಬದಲಾವಣೆಗಳಿಂದ ಇಂಥ ವ್ಯಕ್ತಿಗಳ ಆಟ ನಡೆಯಲ್ಲ ಅನ್ನೋದು ಬೇರೆ ಮಾತು ಬಿಡು. ಅದು ಹೇಗೆ ಅಂಕಲ್? ಹೊಸ ಆಪ್ಗಳನ್ನ ತಂದು ಮತದಾರರಲ್ಲಿರೋ ಗೊಂದಲಗಳನ್ನ ಹೋಗಲಾಡಿಸಿ ಸರಿಯಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ, ಜಾಗೃತಿ ಮೂಡಿಸೋದಕ್ಕೆ ಈ ವ್ಯವಸ್ಥೆಗಳೆಲ್ಲ ಇದೆ. ಹೌದು ಅಂಕಲ್, ನೀವ್ ಹೇಳಿದ್ದು ನಿಜ. ಇವತ್ತಿನ ಮತದಾರರು ತುಂಬಾ ಜಾಗೃತರಾಗಿದ್ದಾರೆ, ಪ್ರಜ್ಞಾವಂತರು ಆಗಿದ್ದಾರೆ, ಜೊತೆಗೆ ತಿಳುವಳಿಕೆ ಉಳ್ಳವರು ಆಗಿದ್ದಾರೆ. ಅವರನ್ನ ದಾರಿ ತಪ್ಪಿಸೋದು ಅಷ್ಟು ಸುಲಭದ ಮಾತಲ್ಲ. ಸರಿಯಾಗಿ ಹೇಳಿದೆ ಭಾರತಿ. ಹಾಗೇನೆ ಈ ಹೊಸ ಮತದಾರರನ್ನ ಪ್ರೋತ್ಸಾಹಿಸುವ ಸಲುವಾಗಿ ನಮ್ಮ ಸರ್ಕಾರ ಅನೇಕ ಹೊಸ ಹೊಸ ವಿಧಾನಗಳನ್ನು ಕೂಡ ಅನುಸರಿಸುತ್ತಲೇ ಬರ್ತಾ ಇದೆ. ಅದು ಹೇಗೆ ಅಂಕಲ್? ಈಗ ಮೊದಲ ಬಾರಿಗೆ ಮತ ಚಲಾಯಿಸೋರಿಗೆ ಒಂದು ಪ್ರಶಸ್ತಿ ಪತ್ರ ನೀಡೋದ್ರ ಜೊತೆಗೆ ಬೂತ್ ನಲ್ಲಿ ಸನ್ಮಾನ ಸಹ ಮಾಡಲಾಗುತ್ತೆ. ಇದಂತೂ ಬಹಳ ಒಳ್ಳೆ ವಿಚಾರ. ಕೆಲವು ರೆಸ್ಟೋರೆಂಟ್ಗಳಲ್ಲಿ ತಮ್ಮಲ್ಲಿ ಬರುವ ಜನರ ಬೆರಳಿನಲ್ಲಿ ವೋಟ್ ಮಾಡಿರೋದ್ರ ಇಂಕ್ ಗುರುತು ನೋಡಿ ಕೆಲವು ರಿಯಾಯಿತಿ ಕೂಡ ಕೊಡ್ತಾರೆ. ಹೀಗೆ ಇನ್ನು ಅನೇಕ ಕಡೆ ಬೇರೆ ಬೇರೆ ರೀತಿನಲ್ಲಿ ರಿಯಾಯಿತಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಚ್ಚರಿ ಅಂಕಲ್, ಆದ್ರೆ ಈ ಬನ್ವಾರಿ ಮತ್ತು ಪುರುಷೋತ್ತಮರ ಮಧ್ಯೆ ಏನು ವಾದ ನಡೀತಾ ಇತ್ತು ಅಂತ ಸ್ವಲ್ಪ ಹೇಳ್ತೀರಾ? ಹೇಳಿ ಅಂಕಲ್. ತಡಿ ತಡಿ, ಅಷ್ಟೊಂದು ಆತರ ಯಾಕೆ? ಈಗ ಎಲ್ರು ಸಮುದಾಯ ಸ್ವಾಸ್ಥ್ಯ ಕೇಂದ್ರದ ಕಡೆಗೆ ಹೋಗೋಣ, ನಡೀರಿ. ಅಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆಲ್ಲ ತೋರಿಸ್ಬೇಕು. ಅಯ್ಯೋ, ಅಲ್ಲಿ ಯಾವ್ದೋ ಲಸಿಕೆ ಹಾಕ್ತಾ ಇರ್ತಾರಷ್ಟೇ ತಾನೇ? ಲಸಿಕೆ ಹಾಕೋದು ನಡೀತಾ ಇರತ್ತಪ್ಪ, ಅದ್ರ ಜೊತೆಗೇನೆ ಇವತ್ತು ಅಲ್ಲಿಗೆ ಬೇರೆ ಬೇರೆ ಪಕ್ಷಗಳ ಅಭ್ಯರ್ಥಿಗಳು ಬಂದಿದ್ದಾರೆ. ಅವರೆಲ್ಲ ಅದೇನ್ ಮಾತಾಡ್ತಾ ಇದ್ದಾರೆ ಕೇಳೋಣ ಬನ್ನಿ. ಹಾ, ಅಲ್ಲಿ ನಮ್ ಕಲ್ಪನಾ ಸಹ ಬಂದಿದ್ದಾಳಲ್ಲ, ನಡೀರಿ ಮತ್ತೆ ಅಲ್ಲೇನ್ ನಡೀತಾ ಇದೆ ಅಂತ ಸ್ವಲ್ಪ ನೋಡೋಣ. ನಡೀರಿ ನಡೀರಿ. ಕಮಲಾ, ಇವತ್ತೇನ್ ಇಲ್ಲಿ ಇಷ್ಟೊಂದ್ ಜನ ಸೇರಿದ್ದಾರೆ? ನಿಮ್ ಗೊತ್ತಿಲ್ವಾ ಪಲ್ಲವಿ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ ಕ್ಷೇತ್ರದ ಕೆಲವು ಅಭ್ಯರ್ಥಿಗಳು ಪ್ರಚಾರ ಮಾಡೋದಕ್ಕಾಗಿ ಇಲ್ಲಿಗೆ ಬಂದಿದ್ರು. ಏನೇನ್ ಆಶ್ವಾಸಗಳನ್ನ ಕೊಟ್ಟು ಹೋದ್ರಪ್ಪ? ಬಹಳಷ್ಟು ಆಶ್ವಾಸನೆಗಳನ್ನೇನೋ ಕೊಟ್ಟಿದ್ದಾರೆ, ಆದ್ರೆ ನಮ್ ಜನ ಒಳ್ಳು ಆಶ್ವಾಸನೆಗಳಿಗೆಲ್ಲ ಮರಳಾಗಲ್ಲ ಬಿಡು. ಒಂದ್ ಮಾತಂತೂ ನಿಜ ಕಮಲಾ, ಅರ್ಥ ಮಾಡ್ಕೊಳ್ಳೇಬೇಕು. ನಾವು ಎಲೆಕ್ಷನ್ ಗಳಲ್ಲಿ ಕೊಡೋ ಭರವಸೆಗಳನ್ನ ನಂಬಿ ಮೋಸ ಹೋಗ್ಬಾರ್ದು. ನಮಗೂ ವಿವೇಚನೆ ಇದೆ ಅನ್ನೋದನ್ನ ತೋರಿಸ್ಕೊಡ್ಬೇಕು ನೋಡ್ರಿ. ನಮ್ಮ ಅಭ್ಯರ್ಥಿಗಳ ಬಗ್ಗೆ ನಾವು ಒಂದಿಷ್ಟು ಪರೀಕ್ಷೆ ಮಾಡಿ ಪರಿಶೀಲಿಸಿ ತಿಳಿದುಕೊಳ್ಬೇಕು. ಎಂತ ಪರೀಕ್ಷೆ? ರಾಣಿಯವರೇ, ನಮ್ಮ ಅಭ್ಯರ್ಥಿಯ ನಿಜ ರೂಪ ಏನು, ಸಮಾಜದಲ್ಲಿ ಅವನ ಸ್ಥಾನಮಾನ ಏನು, ಅವನ ವ್ಯಕ್ತಿತ್ವ ಹೇಗೆ ಅಂತ ತಿಳ್ಕೊಬೇಕಲ್ವಾ? ಅದರಿಂದ ಏನ್ ಪ್ರಯೋಜನ? ಇಷ್ಟೆಲ್ಲ ತಿಳಿದುಕೊಳ್ಳೋದ್ರಿಂದ ಅವರ ನಡೆ ನುಡಿಗಿರೋ ವ್ಯತ್ಯಾಸ ಗೊತ್ತಾಗತ್ತೆ. ಇಲ್ಲಾಂದ್ರೆ ಕಳೆದ ಸಲದ ಎಲೆಕ್ಷನ್ ಅಲ್ಲಿ ಏನಾಯ್ತು ಅಂತ ನೆನಪಿದ್ಯಾ ನಿನ್ಗೆ? ಕಳೆದ ಸಲ ಅದೆಷ್ಟು ಭರವಸೆಗಳನ್ನ ಕೊಟ್ಟಿದ್ರು, ಮುನ್ನೂಗೆ ಕೆಲಸ ಕೂಡ ಕೊಡಿಸ್ತೀವಿ ಅಂತ ಹೇಳಿದ್ರು, ಏನೂ ಆಗ್ಲಿಲ್ಲ. ಇದೇ ಕಾರಣಕ್ಕೆ ನಾನು ಇಷ್ಟೆಲ್ಲ ಹೇಳ್ತಾ ಇರೋದು, ಎಲೆಕ್ಷನ್ ಟೈಮ್ ನಲ್ಲಿ ನಾವು ನಮ್ಮ ವೈಯಕ್ತಿಕ ಲಾಭದ ಬಗ್ಗೆ ಯೋಚಿಸದೆ ದೇಶದ ಹಿತದ ಬಗ್ಗೆ ಯೋಚಿಸಬೇಕು ಅಂತ. ನೀನಂತ ಬಹಳ ಬುದ್ಧಿವಂತೆಯಾಗ್ಬಿಟ್ಟೆ. ನೀನು ಚುನಾವಣೆಗೆ ಏನಾದ್ರೂ ಸಿದ್ಧ ಆಗ್ತಾ ಇದ್ಯಾ? ಹೇಗೆ? ಅಯ್ಯೋ, ಅದೆಲ್ಲ ಏನು ಇಲ್ಲ, ಆದ್ರೆ ನನ್ ಕಣ್ಣು ಕಿವಿಗಳನ್ನ ಮಾತ್ರ ಚೆನ್ನಾಗಿ ದುಡಿಸ್ಕೊತಾ ಇದ್ದೀನಿ. ಕಲ್ಪನಾರವ್ರೇ, ನೀವಂತೂ ಆಗಿನಿಂದ ಬಹಳ ಶಾಂತವಾಗಿ ನಮ್ಮೆಲ್ಲರ ಮಾತು ಕೇಳಿಸ್ಕೊತಾ ಇದ್ದೀರಿ. ಈಗ ತಾನೇ ಈ ಪಲ್ಲವಿ ಮೇಡಮ್ ಅಭ್ಯರ್ಥಿಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ನಮ್ಮ ಅಭ್ಯರ್ಥಿ ಹೇಗೆ ಅನ್ನೋದನ್ನ ಯಾವ ರೀತಿ ತಿಳ್ಕೊಳ್ಳೋದು ನನಗಂತೂ ಅರ್ಥವಾಗ್ಲಿಲ್ಲ. ನಾನು ಇದೇ ಪ್ರಶ್ನೆಗಾಗಿ ಕಾಯ್ತಾ ಇದ್ದೆ, ಯಾವಾಗಪ್ಪ ನಾನ್ ಮಾತಾಡೋದು ಅಂತ. ಈಗ ನಾವು ನಮ್ಮ ರಾಜಕೀಯ ಅಭ್ಯರ್ಥಿಯ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಸುಲಭ ಅಂತ ಮಾತ್ರ ನಾನ್ ಹೇಳಬಲ್ಲೆ. ಅದು ಹೇಗೆ ಸಾಧ್ಯ ಕಲ್ಪನಾರವ್ರೇ? ಕೆವೈಸಿ ಮೂಲಕ ಸಾಧ್ಯ. ಕೆವೈಸಿ? ಹಾಗಂದ್ರೆ? ಕೆವೈಸಿ ಅಂದ್ರೆ ನೋ ಯುವರ್ ಕ್ಯಾಂಡಿಡೇಟ್ ಅಂತ. ನೀವೆಲ್ಲ ಈ ಕೆವೈಸಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆಪ್ ನಲ್ಲಿ ಅಭ್ಯರ್ಥಿಗಳ ಬಗ್ಗೆ ಎಲ್ಲಾ ವಿಷಯ ತಿಳ್ಕೊಳ್ಳಿ, ಸರಿಯಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೊಳ್ಳಿ, ಮತ್ತೆ ಅವರಿಗೆ ನಿಮ್ಮ ವೋಟ್ ಹಾಕಿ. ಈಗ ಹೇಳಿ, ಇದು ತುಂಬಾ ಸುಲಭ ತಾನೆ? ನೀವಂತೂ ಚಿಟಿಕೆ ಹೊಡೆದಷ್ಟೇ ಸುಲಭವಾಗಿ ಸಮಸ್ಯೆ ಬಗೆಹರಿಸ್ಬಿಟ್ರಿ. ಇನ್ಮೇಲೆ ಕೆವೈಸಿ ಆಪ್ ನ ಸಹಾಯದಿಂದ ಪೂರ್ತಿ ವಿಷಯ ತಿಳ್ಕೊಂಡು ಚೆನ್ನಾಗಿ ಯೋಚಿಸಿ ಅರ್ಹ ಅಭ್ಯರ್ಥಿಗೆ ವೋಟ್ ಹಾಕ್ತೀನಿ. ಖಂಡಿತ ಹಾಗೆ ಮಾಡು. ಮತ್ತೆ ಈ ಸಲ ಯಾವುದೇ ಆಮಿಷಕ್ಕೆ ಒಳಗಾಗ್ಬೇಡ. ಇನ್ನೂ ಒಂದು ಮಾತು, ನಮ್ಗೆಲ್ರಿಗೂ ಒಂದು ನೈತಿಕ ಜವಾಬ್ದಾರಿಯೂ ಇದೆಯಲ್ಲ, ಅದನ್ನು ನಾವು ಪಾಲಿಸಲೇಬೇಕು. ಅದೇನ್ ಕಲ್ಪನಾ ಅಕ್ಕ? ಅದೇನಂದ್ರೆ, ಇಲ್ಲಿ ಕೇಳು, ನಾವು ಯಾವ ಅಭ್ಯರ್ಥಿಯಿಂದಲೂ ಯಾವುದೇ ವೈಯಕ್ತಿಕ ಲಾಭವನ್ನ ಅಪೇಕ್ಷಿಸಬಾರ್ದು. ಎಲ್ಲಿಯಾದ್ರೂ ತಪ್ಪು ನಡೀತಿದೆ ಅಂತ ಗೊತ್ತಾದ್ರೆ ಕಣ್ಮುಚ್ಚಿ ಕುತ್ಕೋಬಾರ್ದು, ಅದರಲ್ಲಿ ಪಾಲ್ಗೊಳ್ಳಲೂಬಾರ್ದು. ನಿಷ್ಪಕ್ಷಪಾತ ಮತ್ತು ಪಾರದರ್ಶಕ ಚುನಾವಣೆಗಾಗಿ ಸಿ ವಿಜಿಲ್ ಉಪಯೋಗಿಸುವುದರ ಮೂಲಕ ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ಸರಿ, ಈಗ ನಂಗೆ ಟೈಮ್ ಆಯ್ತು, ನಾನೀಗ ಹೊರಡ್ತೀನಿ. ನಾ ಹೇಳಿದ್ದೆಲ್ಲ ನೆನಪಿರತ್ತೆ ಅಲ್ವಾ? ಎಷ್ಟು ಒಳ್ಳೆ ಮಾತುಗಳಲ್ವಾ ಕೇಳಿಸ್ಕೊಂಡ್ರಲ್ಲ ನೀವೆಲ್ಲ. ಭಾರತ್, ಈಗಂತೂ ನಮ್ಮ ದೇಶದ ಮತದಾರರು ಬಹಳ ಜಾಗರೂಕತೆಯಿಂದ ತಮ್ಮ ಓಟ್ಗಳನ್ನ ಹಾಕ್ತಾರಪ್ಪ. ಅಭ್ಯರ್ಥಿಗಳು ಏನೇ ಆಮಿಷ ಒಡ್ಡಿದ್ರು ಅದಕ್ಕೆ ಬಲಿಯಾಗದೆ ತಾವು ಬುದ್ಧಿವಂತರು, ತಮಗೂ ವಿವೇಚನೆ ಇದೆ ಅನ್ನೋದನ್ನ ತೋರಿಸ್ತಾರೆ. ಇದನ್ನೇ ನಾವು ಎಥಿಕಲ್ ವೋಟಿಂಗ್ ಅಥವಾ ನೈತಿಕ ಮತದಾನ ಅನ್ನೋದು. ಎಥಿಕಲ್ ವೋಟಿಂಗ್ ಬಗ್ಗೆನೆ ನಾವು ಇಷ್ಟೊತ್ತು ಮಾತಾಡ್ತಾ ಇದ್ದೇವೆ ಅಂದಮೇಲೆ, ಭಾರತ ಚುನಾವಣಾ ಆಯೋಗದ ವರಿಷ್ಠ ಉಪ ಆಯುಕ್ತರಾದ ಶ್ರೀ ಧರ್ಮೇಂದ್ರ ಶರ್ಮಾ ಅವರು ಹೇಳೋ ಕೆಲವು ಮುಖ್ಯ ವಿಷಯಗಳನ್ನ ಅವರದೇ ಧ್ವನಿಯಲ್ಲಿ ಕೇಳೋಣ. ಲೋಕತಂತ್ರ ಮೇ ಜನತಾ ಜನಾರ್ದನ್ ಹೋತಿ ಹೈ, ವಹ ಜನತಾ ಜಿಸ್ಕಾ ನಾಮ್ ಮತದಾತಾ ಸೂಚಿ ಮೇ ಹೋತಾ ಹೈ, ವಹ ಜನತಾ ಜೋ ಅಪ್ನಾ ಮತದಾನ ಕರ್ನೆ ಕೆ ಲಿಯೆ ಸಮಯ ಪರ್ ಮತದಾನ ಬೂತ್ ಪರ್ ಪಹುಂಚತಿ ಹೈ, ವಹ ಜನತಾ ಜೋ ಸೋಚ್ ಸಮಝ ಕರ್ ಸಹಿ ಪ್ರತ್ಯಾಶಿ ಕೋ ಅಪ್ನಾ ವೋಟ್ ದೇತಿ ಹೈ, ಕಭಿ ಭಿ ಕಿಸಿ ತರಹ ಕೆ ಬಹಕಾವೆ ಮೇ ನಹೀ ಆತಿ ಹೈ. ಇಸ್ಲಿಯೆ ಸ್ವಸ್ಥ ಲೋಕತಂತ್ರ ವಹಿ ಹೈ ಜಹಾಂ ಪರ್ ಅಪ್ನಾ ಮತದಾನ ಸೋಚ್ ಸಮಝ ಕರ್ ಸಭಿ ಮತದಾತಾಓಂ ದ್ವಾರಾ ಕಿಯಾ ಜಾಯೆ. ಭಾರತ ನಿರ್ವಾಚನ ಆಯೋಗ ದ್ವಾರಾ ಲಗಾತಾರ ಮತದಾತಾಓಂ ಕೋ ಜಾಗರೂಕ ಕರ್ನೆ ಕಾ ಪ್ರಯಾಸ ಕಿಯಾ ಜಾತಾ ಹೈ. ಸಭಿ ನಿರ್ವಾಚನ ಕ್ಷೇತ್ರೋ ಮೇ ಜೋ ಭಿ ಪ್ರತ್ಯಾಶಿ ಘೋಷಿತ ಹೋತೆ ಹೈ ಉನ್ಕೆ ವಿಷಯ ಮೇ ಸಾರಿ ಜಾನಕಾರಿ ಅಪ್ನೆ ಪ್ರತ್ಯಾಶಿ ಕೋ ಜಾನೆ KYC ಆಪ್ ಪರ್ ದಿ ಜಾತಿ. ಸಭಿ ರಾಜನೀತಿಕ ದಲೋ ಕೋ ಅಪ್ನಾ ಘೋಷಿತ ಪ್ರತ್ಯಾಶಿ ಕೆ ಬಾರೇ ಮೇ ಅಖಬಾರೋ ಮೇ ಪ್ರಕಾಶಿತ ಕರ್ನಾ ಅವಶ್ಯಕ ಹೋತಾ ಹೈ. ಸಭಿ ಮತದಾತಾಓಂ ಕೋ ಇನ್ಕೆ ಬಾರೇ ಮೇ ಜಾನಕರ್ ಸಮಝ ಕರ್ ಸಹಿ ಪ್ರತ್ಯಾಶಿ ಕೋ ಅಪ್ನಾ ಮತದಾನ ಕರ್ನಾ ಹಿ ಮತದಾನ ಕಾ ನೈತಿಕ ಸ್ವರೂಪ ಹೈ. ಜಿತ್ನಾ ಸಂಭವ ಹೋ ಮತದಾತಾ ಇಸ್ ನೈತಿಕ ಸ್ವರೂಪ ಕೋ ಬಡಾವಾ ದೇಕರ್ ಮತದಾನ ಕರ್ಕೆ ಸಹಿ ಪ್ರತ್ಯಾಶಿ ಕೋ ಚುನಾವ್ ಮೇ ವಿಜಯ ದಿಲಾ ಸಕತೆ ಹೈ. ಚುನಾವಣಾ ಆಯೋಗದ ವರಿಷ್ಠ ಉಪ ಆಯುಕ್ತರಾದ ಶ್ರೀ ಧರ್ಮೇಂದ್ರ ಶರ್ಮಾ ಅವರು ಬಹಳ ಪರಿಣಾಮಕಾರಿಯಾಗಿ ಮಾತನಾಡಿದ್ರಲ್ವಾ? ಹೌದು. ಈಗ ನಾವೆಲ್ಲ ಬಹಳ ಉತ್ತಮವಾಗಿ ನಮ್ಮ ಮತದಾನದ ಹಕ್ಕನ್ನ ಚಲಾಯಿಸಬೇಕಾಗಿದೆ. ಇದೇ ವಿಷಯದ ಬಗ್ಗೆ ಈಗ ಬೆಂಗಳೂರಿನ ಡಾಕ್ಟರ್ ಇಂದು ಜುಂಜನ್ವಾಲಾ ಅವರು ಬರೆದಿರೋ ಕವಿತೆಯನ್ನ ಕೇಳೋಣವಾ? ಮೈ ಡಾಕ್ಟರ್ ಇಂದು ಜುಂಜನ್ವಾಲಾ, ಸಾಹಿತ್ಯಕಾರ, ಪ್ರೊಫೆಸರ್. ಮತದಾತ ಅಧಿಕಾರ ಸಮಜ್ ಲೋ, ಪೈನಿ ಬುದ್ಧಿ ಧಾರ್ ಸಮಜ್ ಲೋ, ಸುಖ ದುಃಖ ಮೇ ಜೋ ಸಾಥ್ ಖಡಾ ಹೋ, ಚುನನಿ ವೋ ಸರ್ಕಾರ ಸಮಜ್ ಲೋ, ಏಕ್ ಏಕ್ ಸೇ ಗ್ಯಾರಹ ಬಂತೆ ಗಣಿತಜ್ಞ ವ್ಯಾಪಾರ ಸಮಜ್ ಲೋ, ಹಾರ ಜೀತ್ ಕಾ ಖೇಲ್ ನಿರಾಲಾ, ಮತ್ ನಾ ದೇನಾ ಹಾರ ಸಮಜ್ ಲೋ, ಗಾಂವ್ ಕೆ ಹೋ ಯಾ ಶಹರ್ ಕೆ ವಾಸಿ, ದೇಶ್ ತುಮಹಾರಾ ಪ್ಯಾರ ಸಮಜ್ ಲೋ, ಭಾರತ್ ಉಪವನ್ ಸಾ ಖಿಲ್ ಜಾವೆ, ಮತ್ ಕಾ ಯೇ ತುಮ್ ಸಾರ ಸಮಜ್ ಲೋ, ಅಪ್ನೆ ಮತ್ ದೇನೆ ಕೆ ಅಧಿಕಾರ ಕಾ ಹಮ್ ಸಭಿ ಅವಶ್ಯ ಉಪಯೋಗ ಕರೆ. ಧನ್ಯವಾದ. ತುಂಬಾ ತುಂಬಾ ಚೆನ್ನಾಗಿದೆ. ಇಂದೂಜಿಯವರ ಕವಿತೆ ಕೇಳಿ ಬಹಳ ಸಂತೋಷ ಆಯ್ತು. ಕೇಳಿದ್ರೆ ನೀವುಗಳು ಸಹ ನಿಮ್ಮ ಕವಿತೆಯ ರೆಕಾರ್ಡಿಂಗ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸಬಹುದು. ನಮ್ಮ ನಂಬರ್ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ಲ? ಅಲ್ಲೋಡಿ, ಕಲ್ಪನಾ ಕೂಡ ಬಂದ್ರು. ಹೌದು ಅಂಕಲ್, ನಾನಂತೂ ಬಹಳ ಆಸಕ್ತಿಯಿಂದ ನಮ್ಮ ಶ್ರೋತೃಗಳು ಕಳಿಸಿದ ರೆಕಾರ್ಡಿಂಗ್ ನ ಕೇಳಿಸ್ಕೊಳ್ತಾ ಇದ್ದೆ. ನಮ್ಗೆಲ್ಲ ತಿಳಿದಿರೋ ಹಾಗೆ ಇತ್ತೀಚೆಗೆ ಚುನಾವಣೆಗಳಲ್ಲಿ ಪಾರದರ್ಶಕತೆ ಅನ್ನೋದು